ಸರ್ವಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಕಂಪನಿಯ ರಚನೆ ಮತ್ತು ಕಾರ್ಯವಿಧಾನ ಕುರಿತು ಸಲಹೆಗಾರರು ಹಾಗೂ ನಿರ್ದೇಶಕರಾದ ಉಮಾಕಾಂತ್ ಶರ್ಮಾ ಅವರೊಂದಿಗೆ ಸಂದರ್ಶಿಸಲಿದ್ದಾರೆ ಅಮರೇಶ್ ಹಾಸಿಯಾಳ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರೈತ ಉತ್ಪಾದಕ ಕಂಪನಿಗಳು ಅಂತ ನಾವೇನು ಹೇಳ್ತೀವಿ, FPO, ಸಾಕಷ್ಟು ಪ್ರಚಾರವನ್ನು ಪಡೀತಿದೆ. ಕೇಂದ್ರ ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, FPOಗಳ ಮೂಲಕ ರೈತರ ಶ್ರೇಯೋಭಿವೃದ್ಧಿಯನ್ನು ಮಾಡ್ಕೋಬಹುದು ಎಂಬಂಥ ಒಂದು ವಿಚಾರವನ್ನು ತಿಳಿದುಕೊಂಡು ರಾಜ್ಯಾದ್ಯಂತ ದೇಶಾದ್ಯಂತ ಸಾಕಷ್ಟು ರೈತ ಉತ್ಪಾದಕ ಕಂಪನಿಗಳು ನಮ್ಮಲ್ಲಿ ರಚನೆಯಾಗಿದ್ದಾವೆ. ಮುಖ್ಯವಾಗಿ ಮಹಿಳೆಯರ ಒಂದು ಗುಂಪುಗಳಿದ್ದಾವೆ, ಪುರುಷರ ಗುಂಪುಗಳಿದ್ದಾವೆ, ಬೇರೆ ಬೇರೆ ಬೆಳೆಗಳ ಮೇಲೆ ಆಧಾರಿತ ರೈತ ಉತ್ಪಾದಕ ಕಂಪನಿಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಏನಿದು ರೈತ ಉತ್ಪಾದಕ ಕಂಪನಿ, ಯಾವ ಆಧಾರದ ಮೇಲೆ ಇದನ್ನು ರಚನೆ ಮಾಡಬಹುದು, ಏನು ವಿಚಾರಗಳು ಇಲ್ಲಿ ಅಡಕವಾಗಿರ್ತವೆ, ಇದರಿಂದ ಏನು ರೈತ ಬಾಂಧವರಿಗೆ ಲಾಭ ಆಗ್ತದೆ, ಮುಖ್ಯವಾಗಿ ಇದರಲ್ಲಿ ಏನೇನು ಚಟುವಟಿಕೆಗಳನ್ನು ನಮ್ಮ ರೈತ ಬಾಂಧವರು ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶಗಳಿದ್ದಾವೆ, ನೀತಿ ನಿಯಮಗಳು ಈ ಒಂದು ರೈತ ಉತ್ಪಾದಕ ಕಂಪನಿಯನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಅನುಸರಿಸಬೇಕಾಗ್ತದೆ ಎಂಬಂಥ ಒಂದು ವಿಷಯವನ್ನು ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿಕ್ಕೆ ಸಿಂಧೂನೂರಿನ ರೈತ ಉತ್ಪಾದಕ ಕಂಪನಿಯ ಸಲಹೆಗಾರರು ಹಾಗೂ ಧಾನ್ಯ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರಾಗಿರುವಂತಹ ಶ್ರೀಯುತ ಉಮಾಕಾಂತ್ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮಸ್ಕಾರ ಶರ್ಮಾ ಅವರೇ. ನಮಸ್ಕಾರ ಸರ್. ಹೇಳಿ, ಇತ್ತೀಚಿನ ದಿನಗಳಲ್ಲಿ ರೈತ ಉತ್ಪಾದಕ ಕಂಪನಿಗಳು FPOಗಳಿಗೆ ಸಾಕಷ್ಟು ಸರ್ಕಾರಗಳು ಉತ್ತೇಜನವನ್ನು ಕೊಡ್ತಿದೆ, ಸಾಕಷ್ಟು ಕಂಪನಿಗಳು ಮುಂದೆ ಬಂದು ಸ್ವಾವಲಂಬನೆಯನ್ನು ಅಂತಂದ್ರೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಿದ್ದಾವೆ. ಏನಿದು ರೈತ ಉತ್ಪಾದಕ ಕಂಪನಿ? ಮೊದಲಿಗೆ ನಮಸ್ಕಾರ. ಧಾನ್ಯ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಅದರೊಟ್ಟಿಗೆ ನನ್ನ 5 ವರ್ಷದ FPOಗಳ ಅನುಭವದ ಮೇಲೆ ನಾನು FPOಗಳಿಗೆ ಸಲಹೆಗಳನ್ನ ನೀಡ್ತಾ ಇರ್ತೀನಿ. ಯಾಕಂದರೆ ನಾನು ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯಲ್ಲಿ ಅಂದರೆ NABARDನಿಂದ ಪ್ರಮೋಟ್ ಆಗಿ ಕಿಸಾನ್ ಭಾರತಿ ಟ್ರಸ್ಟ್ನಿಂದ ಇಂಪ್ಲಿಮೆಂಟೇಷನ್ ಆಗಿರುವ ಅಂತೆ ಅನುಷ್ಠಾನಗೊಂಡಿರುವ ಸಂಸ್ಥೆಯಿಂದ 5 ರೈತ ಉತ್ಪಾದಕ ಕಂಪನಿಗಳನ್ನು ರಚನೆಯಾಗಿದ್ದಾವೆ ಸಿನ್ನೂರಲ್ಲಿ. ಆ 5 ಕಂಪನಿಗಳಲ್ಲಿ ಒಂದು ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ, ಧಾನ್ಯ ರೈತ ಉತ್ಪಾದಕ ಕಂಪನಿ, ಸಿಂಧನೂರು ತುಂಗಭದ್ರ ರೈತ ಉತ್ಪಾದಕ ಕಂಪನಿ, ಸುಭಿಕ್ಷ ರೈತ ಉತ್ಪಾದಕ ಕಂಪನಿ ಹಾಗೂ ಚೌಡೇಶ್ವರಿ ರೈತ ಉತ್ಪಾದಕ ಕಂಪನಿ ಅಂತೇಳಿ ಸಿಂಧನೂರು ಭಾಗದಲ್ಲಿ ಮೊಟ್ಟ ಮೊದಲಿಗೆ 2019 ಮತ್ತು 2020 ಸಾಲಿನಲ್ಲಿ ನೋಂದಣಿಯಾಗಿದ್ದವು. ನಾನು ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯಲ್ಲಿ 3 ವರ್ಷಗಳ ಕಾಲ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ, CEO ಆಗಿ ಕೆಲಸ ಮಾಡಿದ್ದೀನಿ ಸರ್. ಸೊ ನಾನು ಆ ಸಂಸ್ಥೆಗೆ 5 ಜನ ಫೌಂಡರ್ ಡೈರೆಕ್ಟರ್ಗಳೊಂದಿಗೆ ನಾನು ಕೂಡ ಒಬ್ಬ ಫೌಂಡರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ಅಂದರೆ ನಿರ್ದೇಶಕರಲ್ಲಿ ಒಬ್ಬನಾಗಿ ಹೊಸದಾಗಿ ಶುರುವಾಗಿರತಕ್ಕಂತಹ FPOದಲ್ಲಿಯೇ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ನನಗೆ 3 ವರ್ಷದ ಅನುಭವಗಳ ಮೇಲೆ ನಾನು ಮತ್ತೆ ಇನ್ನೊಂದು ಧಾನ್ಯ ರೈತ ಉತ್ಪಾದಕ ಕಂಪನಿಯಲ್ಲಿ ನಿರ್ದೇಶಕನಾಗಿ ಸೇರಿಕೊಂಡು ಆ ಕಂಪನಿಯ ಬೆಳವಣಿಗೆಯಲ್ಲಿ ತೊಡಸ್ಕೊಂಡಿದ್ದೇನೆ. ಅಂದರೆ ಈ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ರೈತರ ಆದಾಯವನ್ನು ಇದನ್ನು ದ್ವಿಗುಣ ಮಾಡಬೇಕು ಅಂತಂದೇಳಿ ಏನು ಈ 20 ವರ್ಷದಿಂದ ಯೋಜನೆಗಳನ್ನ ಮಾಡಿಕೊಂಡು ಆಲೋಚನೆಗಳನ್ನ ಮಾಡಿಕೊಂಡು ಹಂತ ಹಂತವಾಗಿ ರೈತರಿಗೆ ಬೇಕಾದಷ್ಟು ಸ್ಕೀಮ್ಗಳನ್ನ ರೈತರಿಗೆ ತಂದರೂ ಕೂಡ ಬಂದಿದ್ರು ಕೂಡ ಅವರಿಗೆ ಇಂಪ್ಲಿಮೆಂಟ್ ಮಾಡೋದಕ್ಕಾಗಲಿ ಸರ್ಕಾರಕ್ಕೆ ಏನು ಮಾಡಬೇಕಂತ ಆಲೋಚನೆಗಳನ್ನು ಬಂದಾಗ ಎಫ್ ಎಗಳು ಯಾಕೆ ಕಂಪನಿಯ ಥರ ಆಲೋಚನೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಒಂದು ಅವರ ಸಭೆಯಲ್ಲಿ ನಿರ್ಧಾರ ಮಾಡಿಕೊಂಡಿರ್ತಾರೆ. ಅದರಲ್ಲಿ 2013 ಕಂಪನಿಗಳ ಕಾಯ್ದೆಗೆ ತಿದ್ದುಪಡಿಯನ್ನು ತಗೊಂಡು ಅಲ್ಲೇನು ಮಾಡಿದ್ರು, ರೈತರು ಕೂಡ ತಮ್ಮ ಉತ್ಪಾದಕ ಕಂಪನಿಯನ್ನು ಕಂಪನಿ ಅಡಿಯಲ್ಲಿ ನೋಂದಣಿ ಮಾಡಲಿ, ಸಹಕಾರಿ ಸಂಘಗಳ ಅಡಿಯಲ್ಲಿ ನೋಂದಣಿ ಮಾಡಲಿ ಅಂತಂದೇಳಿ ಮಾಡಿ ಸರ್. ನಮಗೆ ಕಂಪನಿ 2013 ಕಂಪನಿ ಕಾಯ್ದೆಯಲ್ಲಿ ನೋಂದಣಿ ಮಾಡ್ಕೊಳೋದಕ್ಕೂ ಮತ್ತು ಸಂಘ ಸಂಸ್ಥೆಗಳ ಕಾಯ್ದೆಯಲ್ಲಿ ನೋಂದಣಿ ಮಾಡ್ಕೊಳೋದಕ್ಕೂ ಅವಕಾಶ ಮಾಡಿಕೊಟ್ರು. 2013 ಸ್ಟಾರ್ಟ್ ಆಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟಿಂದ ಅಂದರೆ ಭಾರತ ಸರ್ಕಾರದಲ್ಲಿ ಈಗ ನಮಗೆ ಬಂದು ತಲುಪೋದು ಅಂದರೆ ಸಿಂಧನೂರಲ್ಲಿ ನಾವು ಕಂಪನಿಯನ್ನು ಹುಟ್ಟಾಕಿರೋದು ಯಾವಾಗ 2019 ಅಂದರೆ 2013 ಗ್ಯಾಪ್ ಇದೆ. ಅಂದರೆ ಇಲ್ಲಿ ಮಾಹಿತಿಯ ಕೊರತೆ ಉಂಟಾಗ್ತಾ ಇದೆ, ರೈತರಿಗೆ ತಲುಪುವಲ್ಲಿ ಕೊರತೆ ಉಂಟಾಗ್ತಾ ಇದೆ. ಅದೇ ರೀತಿ ಕೂಡ ರೈತರು ದ್ವಿಗುಣ ಮಾಡ್ಕೋಬೇಕು ಆದಾಯ ಅಂತಂದರೆ ಅವ್ರಿಗೊಂದು ಮಾಹಿತಿ ಕೊಡುವ ಅವರದೇ ಆದ ಒಂದು ಗುಂಪು, ಅವರದೇ ಆದ ಒಂದು ಆಡಳಿತ, ಅವರದೇ ಆದ ಒಂದು ಕಂಪನಿಯನ್ನು ಹೊಂದಿರಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಕಾಂಪಿಟೇಟಿವ್ ಇರುವಂಥ ಅಂದರೆ ಜಗತ್ತಿನಲ್ಲಿ ಇರತಕ್ಕಂಥ ಯಾವುದೇ ಕಂಪನಿಗಳಿಗೆ ಸ್ಪರ್ಧೆಯನ್ನು ಏರ್ಪಡಿಸುವಂಥ ಕೆಲಸ ಆಗಲಿ ಅಥವಾ ನಾವು ಕೂಡ ಯಾವುದೇ ರೈತ ಉತ್ಪಾದಕರು ಕೂಡ ನಾವು ಕಂಪನಿಗೂ ಸಮ ಇದ್ದೀವಿ ಅಂತಂದೇಳಿ ಉದ್ದೇಶವನ್ನು ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಏನು ಮಾಡಿತು, ಕಂಪನಿ ಕಾಯ್ದೆಗಳಿಗೆ ನೋಂದಣಿಯನ್ನು ತಂದು ಕಂಪನಿಗಳನ್ನು ರಚನೆ ಮಾಡೋದಕ್ಕೆ ಕೊಡ್ತು. ಅಂದರೆ ಬಂಡವಾಳಶಾಹಿಗಳ ಒಂದು ಕಪಿಮುಷ್ಟಿಯಿಂದ ರೈತ ಬಾಂಧವರು ಹೊರಗೆ ಬರಲಿ, ತಾವೇ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಇಷ್ಟೇ ಸರ್. ಇಲ್ಲಿರುವ ಮಿಡಲ್ ಮ್ಯಾನ್ ಅನ್ನ, ಮಿಡಲ್ ಮ್ಯಾನ್ ಅಂತಂದ್ರೆ ನಮ್ಗೇನಂದ್ರೆ ಮಧ್ಯವರ್ತಿಯನ್ನ ತೆಗೆದುಹಾಕೋದು. ಮಧ್ಯವರ್ತಿಯನ್ನು ತೆಗೆದುಹಾಕೋದ್ರಿಂದ ಏನಾಗುತ್ತೆ, ನಮ್ಗೆ ಅಲ್ಲಿ ಕಮಿಷನ್ ಉಳಿಯುತ್ತೆ, ಆದಾಯ ಉಳಿಯುತ್ತೆ, ರೈತನಿಗೆ ನಿಖರವಾಗಿ ಸಿಗಬೇಕಾದಂಥ ಬೆಲೆ ಸಿಗುತ್ತೆ, ಅವನಿಗೆ ಸರಿಯಾದ ಸಮಯಕ್ಕೆ ಬೇಕಾದಂಥ ಇನ್ಪುಟ್ಗಳು ಅಂದರೆ ಅವನಿಗೆ ಏನು ಬೀಜ ಗೊಬ್ಬರ ಮತ್ತು ಪರಿಕರಗಳು ಸರಿಯಾದ ಸಮಯಕ್ಕೆ ಸಿಗಲಿ ಅನ್ನೋ ಉದ್ದೇಶದಿಂದ ಅಂದರೆ ಈ ರೀತಿ ವ್ಯವಸ್ಥೆಯನ್ನು ಮಧ್ಯವರ್ತಿಗಳನ್ನ ಅವಾಯ್ಡ್ ಮಾಡಿ ಅಂದರೆ ಅವರನ್ನು ತೆಗೆದುಹಾಕಿ ನಿಮಗೆ ಆದಾಯದ ಮೂಲವನ್ನು ಹೆಚ್ಚಿಸೋದು. ಅಂದರೆ ಇಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ರೈತರು ತಮ್ಮ ಕೃಷಿ ಚಟುವಟಿಕೆ ವೆಚ್ಚವನ್ನು ಕಡಿಮೆ ಮಾಡೋದ್ರ ಮೂಲಕ ಅವರ ಆದಾಯ ಹೆಚ್ಚಾಗುತ್ತೆ. ಆದಾಯ ದ್ವಿಗುಣಗೊಳ್ಬೇಕಂದ್ರೆ ಇವತ್ತು ನಾನು ಒಂದು 100 ರೂಪಾಯಿ ಬೆಲೆ ಬಾಳುವಂಥ ಒಂದು ವಸ್ತುನ ನಾನು 200 ರೂಪಾಯಿ ಮಾರಾಟ ಮಾಡಬೇಕಂದ್ರೆ ಅದು ದ್ವಿಗುಣ ಆಗುತ್ತೆ. ಆದರೆ 100 ರೂಪಾಯಿ ಬೆಲೆ ಬಾಳೋ ವಸ್ತುವನ್ನು ನಾನೇನಾದರೂ 80 ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದೆ ಅಂತಂದರೆ ಅಲ್ಲಿ ನನಗೆ 20 ರೂಪಾಯಿ ಲಾಭ ಆಗುತ್ತೆ. ನಾನು ಕೇವಲ 20 ರೂಪಾಯಿ ಅಷ್ಟೇ ಖರ್ಚು ಮಾಡಿ ನಾನು ಅದನ್ನು 100 ರೂಪಾಯಿ ಬೆಲೆ ಮಾಡಿದ್ದೆ ಅಂದರೆ ನನಗೆ 80 ರೂಪಾಯಿ ಉಳಿಯುತ್ತೆ. ಅಂದರೆ ಇಲ್ಲಿ ಆದಾಯ ದ್ವಿಗುಣ ಆಗುವ ಉದ್ದೇಶ ಏನಂತಂದರೆ ರೈತರ ಆದಾಯದಲ್ಲಿ ಹೆಚ್ಚಳ ಆಗಬೇಕು ಅಂದರೆ ಅವರ ಇನ್ಪುಟ್ಗಳು ಕಡಿಮೆ ಆಗಬೇಕು. ಅಂದರೆ ಇನ್ಪುಟ್ ದರದಲ್ಲಿ ರಸಗೊಬ್ಬರಗಳು ಕಡಿಮೆ ದರದಲ್ಲಿ ಸಿಗಬೇಕು, ಸರಿಯಾದ ಸಮಯದಲ್ಲಿ ಗುಣಮಟ್ಟದ ಬೀಜಗಳು ಸಿಗಬೇಕು, ಗುಣಮಟ್ಟದ ಪರಿಕರಗಳು ಅವರಿಗೆ ಸರ್ವಿಸಿಗೆ ಸಿಗಬೇಕು, ದೊಡ್ಡ ದೊಡ್ಡ ಗುಣಮಟ್ಟದ ಪರಿಕರಗಳನ್ನ ಬಾಡಿಗೆ ತಗೊಂಡು ನಡೆಸುವಂಥ ವ್ಯವಸ್ಥೆ ಆಗಬೇಕು. ಈ ರೀತಿಯ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಸಹಕಾರಿಯಾಗಲಿ ಆಮೇಲೆ ಕಂಪನಿ ಅನ್ನುವ ಉದ್ದೇಶ ಎಲ್ಲರಿಗೂ ಬರಲಿ ಅನ್ನೋದಕ್ಕೋಸ್ಕರ ತಮ್ಮ ಭಾಗದಲ್ಲಿರುವ ಅಂದರೆ ಒಂದು ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಯಾರು ಹೊಲವನ್ನು ಹೊಂದಿ ಉಳುಮೆಯನ್ನು ಮಾಡ್ತಿರ್ತಾರೋ ಅವರನ್ನು ಆಯ್ಕೆ ಮಾಡಿಕೊಂಡು ಒಂದಿಷ್ಟು ಷೇರುದಾರನ ಮಾಡಿಕೊಂಡು ಷೇರುದಾರರೊಂದಿಗೆ ವ್ಯವಸ್ಥಿತವಾಗಿ ಒಂದು ಕಂಪನಿಯನ್ನು ಹುಟ್ಟಾಕುವ ಉದ್ದೇಶದಿಂದ ಈ ಭಾರತ ಸರ್ಕಾರ ಆಯಿತು ಮತ್ತು ನಮ್ಮ ರಾಜ್ಯ ಸರ್ಕಾರಗಳಲ್ಲಿ ಕೂಡ ನೋಂದಣಿಗೆ ವಿವಿಧ ರೀತಿಯಲ್ಲಿ ಕಂಪನಿ ಆಯ್ದೆಯಲ್ಲಿ ಮತ್ತು ಸಂಘಗಳ ನೋಂದಣಿಯಲ್ಲಿ ನೋಂದಣಿ ಮಾಡಿಸಿ ರೈತ ಉತ್ಪಾದಕ ಕಂಪನಿಗಳು ನಡೀಲಿ ಅನ್ನೋದೊಂದು ಉದ್ದೇಶದಿಂದ ಮಾಡಿಕೊಟ್ರು ಸರ್. ಜೊತೆಗೆ ಇದು ಒಂದು ಸಹಕಾರದ ಒಂದು ತತ್ವದ ಆಧಾರದ ಮೇಲೆ ರಚನೆಯಾಗಿರುವಂತದ್ದು ಹೇಳ್ತೀರಾ ಹೇಗೆ? ಹೌದು ಸರ್, ನಿಜವಾಗ್ಲೂ ನೀವು ಹೇಳಿರೋದು 100% ಸತ್ಯ ಇದೆ. ಈಗ ಒಂದು ಎಕ್ಸಾಂಪಲ್ ಹೆಂಗಂತಂದ್ರೆ ಸರ್, 100 ಜನ ರೈತರು ಸೇರ್ಕೊಂಡು ಮಾರ್ಕೆಟ್ಗೆ ಒಂದು ಸತಿಗೆ ಮೆಟೀರಿಯಲ್ ಇದಾಗ ಏನಾಗುತ್ತೆ ಸರ್, ಆ ಮೆಟೀರಿಯಲ್ಗೆ ಬೆಲೆ ಇರುತ್ತೆ. ಅವ್ನು ಕೊಡಬೇಕಾದಾಗ ಏನು ಹೇಳ್ತಾನೆ, ಓಕೆ ಇದು ಒಂದು ಲಾಟ್ ಇದೆ, ಇಲ್ಲಿ ಒಂದು 100 ಚೀಲಗಳಿದ್ದಾವೆ, ನಾನು ಇದಕ್ಕೊಂದು ಬೆಲೆ ಕಟ್ಬೋದಂತ ಬರುತ್ತೆ. ನಾವು ಎಕ್ಸಾಂಪಲ್ ಹೆಂಗೆ ತೊಗೊಳೋದಂದ್ರೆ ಸರ್, 10 ಜನ ರೈತರು ಸೇರಿಕೊಂಡು ಒಂದು ಟ್ರ್ಯಾಕ್ಟರ್ ಮಾಡಿಕೊಂಡು ಒಂದೇ ಗೊಬ್ಬರದ ಅಂಗಡಿಗೆ ಹೋಗಿ ಅಷ್ಟು ಗೊಬ್ಬರನ ಒಂದೇ ಸತಿ ಖರೀದಿ ಮಾಡ್ತೀವಿ, ನನಗೆ 10 ರೂಪಾಯಿ ಕಡಿಮೆ ಮಾಡು, ತಗೋ ಕ್ಯಾಶ್. ನಾವು ಒಂದೇ ಗಾಡಿಗೆ ಬಾಡಿ ಮುಗಿಸೋದಿಲ್ಲ. ಅಂದರೆ ಇಲ್ಲೇನೈತೆ ಸರ್, ಸಾಗಾಣಿಕೆ ವೆಚ್ಚ, ತರಬೇಕಾದಲ್ಲಿ 10 ರೂಪಾಯಿ ಡಿಸ್ಕೌಂಟ್, ಇಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡಬೇಕಂದ್ರೆ ರೈತರು ಏನಕ್ಕೂ ಒಬ್ರಿಗೊಬ್ಬರಿಗೆ ಸಹಕಾರ ಬೇಕು. ಆ ಸಹಕಾರನ ನಾವು ಯಾವ ರೀತಿ, ಊರಲ್ಲಿರೋರು ತಮ್ಮ ತಮಗೆ ಸಹಕಾರ ಇರೋಂಗಿಲ್ಲ, ಅದಕ್ಕಂತೇಳಿ ಒಂದೇನು ಸಂಘ ಸಂಸ್ಥೆಗಳು ಅಂತ ಬೇಕು. ಈಗ ನಾವೇನಾದರೂ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಇತ್ತಂದಾಗ ಮಾತ್ರ ಅಲ್ಲಿ ಕೂತ್ಕೊಂಡು ಮಾತನಾಡುವುದಾಗಲಿ ಅಥವಾ ಅದರದ್ದು ವೆಚ್ಚ ಆಗಲಿ ಏನಾಗಲಿ ಅದರ ಡಿಸ್ಕಷನ್ ಮಾಡಬೇಕು, ನಾವು ಆ ವಿಷಯಗಳ ಬಗ್ಗೆ ಆಲೋಚನೆ ಮಾಡಬೇಕು ಅಂತಂದರೆ ಇಲ್ಲಿ ಸಂಘಟನೆ ಸಹಕಾರ ಬೇಕು. ಹಾಗಾಗಿ ನೀವು ಹೇಳಿದಂಗೆ ಸಹಕಾರ ಅನ್ನೋದು ಇದ್ದಾಗ ಮಾತ್ರ ಪ್ರತಿಯೊಂದು ನಡೆಯುತ್ತೆ. ತಾವು ಹೇಳಿದಾಗೆ ಇದು ಸಮಯ ಉಳಿತದೆ, ಹಣ ಉಳಿತದೆ, ಮತ್ತೆ ಕಾಲಕಾಲಕ್ಕೆ ನಮಗೆ ಏನ್ ಬೇಕು ಉಪಕರಣಗಳು ಅಥವಾ ಪರಿಕರಗಳು ನಮಗೆ ಸಕಾಲಕ್ಕೆ ಸಿಗುತ್ತೆ. ಹೌದು ಸರ್. ಯಾರು ಈ ರೈತ ಉತ್ಪಾದಕ ಸಂಘವನ್ನು ಸ್ಥಾಪನೆ ಮಾಡಬಹುದು, ಯಾರು ಇದನ್ನ ರಚನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ? ಇಲ್ಲಿ ತಾವು ಹೇಳಿದ್ರಿ, ಹೆಸರೇ ಹೇಳುವಂತೆ ರೈತ ಉತ್ಪಾದಕ ಕಂಪನಿ, ರೈತರನ್ನು ಬಿಟ್ಟು ಏನಾದರೂ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆಯಾ ಇದರ ಒಂದು ನೋಂದಣಿ? ಯಾರು ಪಾಲುದಾರರು, ಯಾರು ಭಾಗವಹಿಸಬಹುದು ಇದರಲ್ಲಿ? ಸರ್ ಇದೆ ಸರ್, ಬೇರೆ ತರಹದ ಅಂದ್ರೆ ಈಗ ಮೀನುಗಾರಿಕೆ ಇದೆ ಅಂದ್ರೆ ನಾವು ಮೀನುಗಾರಿಕರನ್ನ ಮೀನುಗಾರಿಕೆ ಮಾಡೋರನ್ನ ರೈತರ ಅಂತ ಕರೆಯಲ್ಲ, ಅವರು ಕೂಡ ರೈತ ಉತ್ಪಾದಕ ಕಂಪನಿ, ಮೀನು ಸಾಕಾಣಿಕೆ ರೈತ ಉತ್ಪಾದಕ ಕಂಪನಿ ಅಂದ್ರೆ ನಾವು ಕೂಡ ಅವ್ರನ್ನ ರೈತರನ್ನಾಗಿ ಟ್ರೀಟ್ ಮಾಡಬಹುದು. ಅಂದ್ರೆ ನೀವ್ ಹೇಳಿದಂಗೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಒಂದೊಂದು ವಸ್ತುಗಳಿಗೆ ಸಂಬಂಧಪಟ್ಟಂತೆ ರೈತರ ಪ್ರಥಮ ಉತ್ಪನ್ನ ಏನಿರುತ್ತೆ ಆ ಉತ್ಪನ್ನಗಳ ತಕ್ಕಂತೆ ಮಾಡ್ಕೋಬಹುದು. ಸರ್ ಕೆಲವೊಬ್ರು ವೆಜಿಟೇಬಲ್ ಅಂದ್ರೆ ಕಾಯಿಪಲ್ಯಗಳನ್ನ ತರಕಾರಿ ಪದಾರ್ಥಗಳನ್ನ ಬೆಳೀತಾರೆ ತರಕಾರಿ ಅಂತ ಮಾಡ್ಕೋಬಹುದು. ಇನ್ನು ನಾವು ಹಣ್ಣುಗಳನ್ನ ತೆಂಗು ಬೆಳೀತಾರೆ ಅಂದ್ರೆ ತೆಂಗು ಮಾಡ್ಕೋಬಹುದು, ಅಡಿಕೆ ಬೆಳೀತಾರೆ ಅಂದ್ರೆ ಅಡಿಕೆ, ಕಾಫಿ ಬೆಳೀತಾರೆ ಅಂದ್ರೆ ಕಾಫಿ. ಅಂದ್ರೆ ಸರ್ ಅವರ ಭಾಗಕ್ಕೆ ಅವರ ಬೆಳೆಯುವ ಉತ್ಪನ್ನಗಳನ್ನು ಮಾಡ್ಕೋಬಹುದು, ಇದಕ್ಕೆ ಇವರಿಗೆ ಅಂತ ಲಿಮಿಟೇಷನ್ ಏನಿಲ್ಲ. ಆದ್ರೆ ಅಲ್ಲಿ ಬೆಳೆಯುವ ಬೆಳೆಗಾರರು ಮತ್ತು ಅಲ್ಲಿರುವ ಎಲ್ಲಾ ರೈತ ಸದಸ್ಯರು ಏನಿರ್ಬೇಕಂದ್ರೆ ಒಂದೇ ಸಮಾನ ಮನಸ್ಕರಾಗಿರ್ಬೋದು, ಸಮಾನ ಮನಸ್ಥಿತಿಯಿಂದ ನಡೆಯುತ್ತೆ. ವಯಸ್ಸಿನಲ್ಲಿ ವ್ಯತ್ಯಾಸ ಇದ್ರು ಏನಾಗಲ್ಲ. ಆ ರೀತಿ ಎಫ್ಒಗಳನ್ನ ರಚನೆ ಮಾಡ್ಕೋಬಹುದು. ಯಾಕಂದ್ರೆ ನನ್ನಲ್ಲಿ ಈಗ ಒಂದು 100 ಜನ ರೈತರು ನಾವು ತೆಂಗನ್ನಷ್ಟೇ ಬೆಳೀತಾ ಇದೀವಪ್ಪ, ನಾವು ತೆಂಗು ರೈತ ಉತ್ಪಾದಕ ಕಂಪನಿಯನ್ನು ಮಾಡ್ತೀವಿ, ಅದರಿಂದ ಏನ್ ಮಾಡಬಹುದು? ಒಂದೇನು, ತೆಂಗು ಬೆಳೆದ್ಮೇಲೆ ತೆಂಗನ್ನ ನಾವು ಎಳ್ನೀರುಗಳನ್ನ ಮಾರಾಟ ಮಾಡಬಹುದು. ಫಸ್ಟ್ ನಮಗೆ ಮೊದಲ ಆದಾಯ ಎಳ್ನೀರು, ಅದಕ್ಕಿಂತ ಇನ್ನು ಮುಂಜಿನ ಆದಾಯ ಅಂತಂದ್ರೆ ನೀರಾದ್ಮೇಲೆ ಎಳ್ನೀರು, ಎಳ್ನೀರಾದ್ಮೇಲೆ ಅದನ್ನ ಕಾಯಿಗೆ ಬಿಟ್ಟಮೇಲೆ ತೆಂಗಿನಕಾಯಿಗಳನ್ನ ನಾವು ಮಾರಾಟ ಮಾಡೋದು. ತೆಂಗಿನಕಾಯಿ ಆದ್ಮೇಲೆ ಕೊಬ್ಬರಿ ಸರ್, ಅಂದ್ರೆ ಈ ರೀತಿ ಉತ್ಪನ್ನಗಳು. ಆಮೇಲೆ ಕೊಬ್ಬರಿ ಸಿಪ್ಪೆ ಉಳಿತು ಅಂದ್ರೆ ಅದು ನಾವೇನಂತೀವಿ ಜಿಬ್ರ ಅಂತ, ಅದನ್ನ ನಾವು ಅಡಿಕೆ ಪ್ಲೇಟ್ಗಳನ್ನ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಕೆಲವು ಹಗ್ಗಗಳನ್ನ ಅಂದ್ರೆ ಒಂದು ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ನಾನು ಬೇರೆ ಯಾವುದೇ ಕೆಲಸ ಮಾಡಲ್ಲ, ನಾನು ತೆಂಗು ಬೆಳೆಗಾರರು ರೈತ ಉತ್ಪಾದಕ ಕಂಪನಿ. ಆ ರೀತಿ ತಮ್ಮ ತಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಬಹುದು. ಅಂದ್ರೆ ಭೌಗೋಳಿಕವಾಗಿ ಆ ಭಾಗದಲ್ಲಿ ಯಾವ ಬೆಳೆನ ಆಗಿರಬಹುದು, ಆ ಭಾಗಕ್ಕೆ ಯಾವುದು ರೈತ ಬಂದವರು ಆಸಕ್ತಿ ಇದೆ ಅದನ್ನ ಅವರು ಆಯ್ಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಸರ್. ಅಂದ್ರೆ ತಾವು ನಿಯಮಗಳನ್ನ ರೂಪಿಸಿಕೊಳ್ಬೇಕಾದ್ರೆ ಈಗ ಹೆಂಗೆ ನಮ್ಮ ಭಾರತ ಸರ್ಕಾರಕ್ಕೆ ಸಂವಿಧಾನದ ಅಡಿಯಲ್ಲಿ ನಾವು ಕಟ್ಟುಬದ್ಧವಾಗಿ ಹೇಗೆ ನಡೀತೀವೋ ಅದೇ ರೀತಿ ತಮಗೆ ಎಂಒಎ ಮತ್ತು ಎಒಎನ್ ಅಂತಂದು ಹೇಳಿ, ಅಂದ್ರೆ ನಮ್ಮಲ್ಲಿ ಬೈಲ ಅಂತ ಕರೆಯುವ ಪದ್ಧತಿ ಇದೆ ಈ ಭಾಗದಲ್ಲಿ. ಬೈಲ ಇದೆ ಬೈಲ ಅಂತಂದ್ರೆ ನಮಗೆ ನಿಯಮಗಳು. ನಾನು ಅಡಿಕೆಯನ್ನು ಬಿಟ್ಟು ಏನು ಮಾಡುವುದಿಲ್ಲ, ತೆಂಗನ್ನು ಬಿಟ್ಟು ಏನು ಮಾಡುವುದಿಲ್ಲ, ವೆಜಿಟೇಬಲ್ಗಳನ್ನ ಬಿಟ್ಟು ನಾನೇನು ಮಾಡುವುದಿಲ್ಲ. ಈ ರೀತಿ ವ್ಯವಸ್ಥಿತವಾಗಿ ಅವರು ತಮ್ಮ ನಿಯಮಗಳನ್ನ ರೂಪಿಸಿಕೊಂಡು ತಮಗೆ ಬೇಕಾದಂತಹ ಕಟ್ಟು ನಿಯಮ ಪಾಡುಗಳನ್ನ ಸರ್ಕಾರದ ನಿಯಮಗಳು ಏನಿದಾವೆ ಅವುಗಳ ಜೊತೆಗೆ ತಾವು ಒಂದಿಷ್ಟು ನಮಗೆ ಬೇಕಾದಂತವ್, ನಮಗೇನು 60 ವರ್ಷ ಮೇಲ್ಪಟ್ಟ ರೈತರನ್ನ ನಾವು ಸದಸ್ಯರನ್ನ ಮಾಡ್ಕೊಳಲ್ಲ, 18 ವಯಸ್ಸದ ಒಳಗಿನವರನ್ನ ನಾವು ಸದಸ್ಯರನ್ನ ಮಾಡ್ಕೊಳಲ್ಲ, 60 ವರ್ಷ ದಾಟರನ್ನ ನಮ್ಮಲ್ಲಿ ನಿರ್ದೇಶಕರನ್ನಾಗಿ ಕಂಟಿನ್ಯೂ ಮಾಡಂಗಿಲ್ಲ. ಆಮೇಲೆ ನಮ್ಗೆ ಇಂತಹ ವಿದ್ಯಾವಂತರನ್ನೇ ನಾವು ಸಿಇಒವನ್ನ ಆಯ್ಕೆ. ಅಂದ್ರೆ ನಾವು ಕಟ್ಟುಪಾಡು ನಿಯಮಗಳನ್ನ ಏನ್ ಮಾಡ್ಕೊಂಡು ರಚನೆ ಮಾಡ್ಕೊಂತೀವಿ ಅದು ನಮ್ಮ ಎಫ್ಯುಗೆ ಸೀಮಿತವಾಗಿರುವಂತಹ ಒಂದು ಬೈಲ ಅದನ್ನ ನಾವು ರೂಪಿಸಿಕೊಳ್ಬಹುದು. ಹೌದು, ಈಗ ಒಂದು ರೈತ ಉತ್ಪಾದಕ ಕಂಪನಿ ಅಥವಾ ಸಂಘ ರಚನೆ ಮಾಡ್ಬೇಕಪ್ಪ ಅಂತಂದ್ರೆ ಸದಸ್ಯತ್ವ ಅಥವಾ ರೈತರು ಯಾರು ಭಾಗವಹಿಸಬಹುದು, ಅನಂತರ ಶುಲ್ಕ ಎಷ್ಟಿರ್ತದೆ, ಕನಿಷ್ಠ ಮತ್ತು ಗರಿಷ್ಠ ರೈತರ ಸಂಖ್ಯೆ ಎಷ್ಟು ಒಳಗೊಂಡಿರಬೇಕು ಅಂತ ತಾವು ಹೇಳ್ತೀರಿ? ಈಗ ಸರ್ ನಾನು ಒಂದು ಎಕ್ಸಾಂಪಲ್ ಅಲ್ಲಿ ಹೇಳ್ಬಿಡ್ತೇನೆ, ಉದಾಹರಣೆಯನ್ನು. ಈಗ ರೈತ ಉತ್ಪಾದಕ ಕಂಪನಿಯಲ್ಲಿ 2 ತರ ಇದಾವೆ ಸರ್, ಸಹಕಾರಿ ಸಂಘದಲ್ಲಿ ಮಾಡಬಹುದು ಮತ್ತೆ ಕಂಪನಿ ಆಕ್ಟ್ ಅಲ್ಲಿ ಮಾಡಬಹುದು. ನಾನು ಕಂಪನಿ ಆಕ್ಟ್ ಅಲ್ಲಿ ಹೇಳ್ಬಿಡ್ತೀನಿ ಫಸ್ಟ್ಗೆ. ಒಂದು ಕಂಪನಿ ಆಕ್ಟ್ ಅಲ್ಲಿ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಅದಕ್ಕೆ ಮೊದಲಿಗೆ 10 ಜನ ರೈತ ಸದಸ್ಯರು ಬೇಕು ಕಂಪನಿ ಆಕ್ಟ್ ಅಲ್ಲಿ. ಆ ರೈತ ಸದಸ್ಯರು ಬೇಕಂದ್ರೆ ಅವ್ರದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಅವರು ಕೃಷಿಗೆ ಸಂಬಂಧಪಟ್ಟಂತಹ ಒಂದು ರೈತ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದರೊಟ್ಟಿಗೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಇತ್ತೀಚಿನ 3 ಫೋಟೋಗಳು, ಅವರದೊಂದು ಇಮೇಲ್ ಐ ಡಿ, ಮೊಬೈಲ್ ನಂಬರ್. ಇಷ್ಟು 10 ಜನ ರೈತರದ್ದು ವಿಷಯಗಳನ್ನ ಒಳಗೊಂಡು ನಾವು ಅದನ್ನು ಕಂಪನಿಗಳ ನೋಂದಣಿಗೆ ಕಳಿಸಬೇಕು. ಅದನ್ನು ಯಾರು ಮಾಡ್ತಾರಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಅವರು ಮತ್ತು ಕಂಪನಿ ಸೆಕ್ರೆಟರಿಗಳು, ಅವರು ನಮಗೆ ನೋಂದಣಿ ಮಾಡಿಕೊಡ್ತಾರೆ ಸರ್. ಇದು ಫಸ್ಟ್ಗೆ ಆಯ್ತು ಸರ್. ಇದನ್ನೇ ನಾವು ಸಂಘಗಳಲ್ಲಿ ನೋಂದಣಿ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಕನಿಷ್ಠ 300 ಜನ ಷೇರುದಾರರು, 500 ಜನ ಷೇರುದಾರರನ್ನು ಮಾಡಿಕೊಂಡು ಆಮೇಲೆ ನೋಂದಣಿಗೆ ಕಳಿಸ್ಬೇಕು. ಅಂದರೆ ನಮಗೆ ಬೇಕಾದಂತಹ ರೈತರದ ಆಧಾರ್ ಕಾರ್ಡು, ಆಸಕ್ತಿ ಇರುವಂಥ ರೈತರ ಆಧಾರ್ ಕಾರ್ಡು, ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ಕು, ಆಮೇಲೆ ಅವ್ರ ರೈತರದ್ದು ಪಹಣಿವನ್ನು ಕಲೆಕ್ಟ್ ಮಾಡ್ಕೊಂಡು 2 ಫೋಟೋಗಳು ಕಲೆಕ್ಟ್ ಮಾಡ್ಕೊಂಡು ಅವರಿಂದ ಶೇರ್ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನಾವು ಸಂಘಗಳ ನೋಂದಣಿಯಲ್ಲಿ ನಮ್ಮ ರೈತ ಉತ್ಪಾದಕ ಕಂಪನಿಯನ್ನು ನೋಂದಾಯಿಸ್ಬೋದು. ಈ ನೋಂದಣಿ ಪ್ರಕ್ರಿಯೆ ಕುರಿತು ಮಾಹಿತಿಯನ್ನು ಬೇಕಂದ್ರೆ ಅಲ್ಲಿರ್ತಕ್ಕಂಥ ತಮಗೆ ಹತ್ತಿರದಲ್ಲಿರ್ತಕ್ಕಂಥ ಯಾವ ಚಾರ್ಟೆಡ್ ಅಕೌಂಟೆಂಟ್ ಆಗಲಿ ಅಥವಾ ಕಂಪನಿ ಸೆಕ್ರೆಟರಿ ಅವರನ್ನು ಕಂಪನಿ ನೋಂದಣಿಯಲ್ಲಿ ಕೇಳ್ಕೋಬಹುದು. ಇಲ್ಲಿ ನಮ್ಮ ಸಹಕಾರಿ ಸಂಘಗಳ ನೋಂದಣಿ ಉಪ ನೋಂದಣಿ ಅಧಿಕಾರಿಗಳಿರ್ತಾರೆ, ಅವ್ರನ್ನ ಭೇಟಿಯಾಗಿ ಅದನ್ನು ನಾವು ಕೇಳ್ಕೋಬಹುದು. ಎರಡರದ್ದು ಕೆಲಸ ಒಂದೇ, ಆದರೆ ಫಸ್ಟ್ಗೆ ಇಲ್ಲಿ 10 ಜನರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸದಸ್ಯರನ್ನು ತಗೊಂಡು ಕನಿಷ್ಠ ಒಂದು 300 ಜನ ಸದಸ್ಯರು, 500 ಜನ ಸದಸ್ಯರು, ಈ ರೀತಿ ಸದಸ್ಯರನ್ನು ತಗೊಂಡೋಗಿ ನೋಂದಣಿ ಮಾಡುವ ಪ್ರಕ್ರಿಯೆ ಇರ್ತದೆ. ಆದರೆ ಕಂಪನಿಯ ಕಾಯ್ದೆಯಲ್ಲಿ ಏನಂತಂದ್ರೆ ಕಾಯ್ದೆಯಲ್ಲಿ ಹಲವಾರು ನಿಯಮಗಳಿದ್ದಾವೆ. ಹೌದು, ಆ ನಿಯಮಗಳಿಗೆ ಬೆಲೆ ಏನು ಅಂತಂದ್ರೆ ದಂಡ ರೂಪ ಕಟ್ಟಲೇಬೇಕು. ಅದನ್ನ ಯಾರಿಂದನೂ ಅವಾಯ್ಡ್ ಮಾಡಕ್ಕಾಗಂಗಿಲ್ಲ. ಒಬ್ಬ ದೇಶದಲ್ಲಿರುವ ಯಾವುದೇ ಉನ್ನತವಾಗಿರುವಂತಹ ನೀವು ದೊಡ್ಡ ಸಂಸ್ಥೆನೇ ತಗೊಳ್ಳಿ, ನಾವು ಎಕ್ಸಾಂಪಲ್ಗೆ ಯಾವಾಗಾದ್ರೂ ಮಾತಾಡಿದ್ರೆ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಆಗಲಿ ಅಥವಾ ಅದಾನಿಗಳಾಗಲಿ, ಅವರು ಒಂದು ಕಂಪನಿಯನ್ನು ನೋಂದಣಿ ಮಾಡಿದಾರೆ ಅಂದರೆ ಅವ್ರಿಗೆ ಇರುವಷ್ಟು ಕಂಪನಿಯ ಕಂಪ್ಲೈನ್ಸಸ್, ಅವರೇನು ಕಂಪ್ಲೈನ್ಸಸ್ ಮಾಡಬೇಕು ಅಷ್ಟು ಕಂಪನಿಯನ್ನು ಈ ರೈತ ಉತ್ಪಾದಕ ಕಂಪ್ನಿಯವರು ಕೂಡ ಮಾಡಬೇಕು. ಆದರೆ ಇಲ್ಲಿ ವ್ಯತ್ಯಾಸ ಏನಂದರೆ ಇವರ ಟರ್ನ್ ಓವರ್ ಅಂದರೆ ಇವ್ರದ್ದು ವ್ಯವಹಾರ ಎಷ್ಟಾಗಿದೆ, ಅವ್ರದ್ದು ವ್ಯವಹಾರ ಎಷ್ಟಾಗಿದೆ ಅನ್ನೋದ್ರ ಮೇಲೆ ಅಲ್ಲಿ ಟ್ಯಾಕ್ಸ್ಗಳಾಗಲಿ ಅಥವಾ ಅವರು ಯಾರನ್ನು ಹೈರ್ ಮಾಡ್ಕೋಬೇಕು, ಯಾವ ಅವಧಿಗೆ ಏನಿರಬೇಕು ಅನ್ನೋದೊಂದು ನಿಯಮಗಳಿರ್ತವೆ. ಉಳಿದಂತೆ ಫೈಲಿಂಗ್ ಬಂದುಬಿಟ್ಟು ಅಂದರೆ ಡೈರೆಕ್ಟರ್ KYC ರಿಲೇಟೆಡ್ ಇರಲಿ ಅಥವಾ MOA ಅಪ್ಡೇಟ್ ಮಾಡೋದಿರಲಿ, ಷೇರುದಾರರನ್ನ ಅಥರೈಸ್ಡ್ ಕ್ಯಾಪಿಟಲ್ ಅವುಗಳನ್ನು ಹೆಚ್ಚು ಮಾಡೋದಾಗಲಿ ಕಡಿಮೆ ಮಾಡೋದಾಗಲಿ, ಷೇರ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದಾಗಲಿ, ಮಂತ್ಲಿ ಮೀಟಿಂಗ್ BOD ಮೀಟಿಂಗ್ಗಳನ್ನ ಮಾಡೋದು, ಎಲ್ಲ ನಿಯಮಗಳು ಇಬ್ಬರಿಗೂ ಸೇಮೆ. ಹಾಗಾಗಿ ನೀವು ಅಂದ್ರಲ್ಲ ಸರ್, ಕಂಪನಿಯ ಅಡಿಯಲ್ಲಿ ನಾವು ಯಾವುದೇ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಆಗಲಿ ನ್ಯಾಷನಲ್ ಲೆವೆಲಲ್ಲಿರೋ ಕಂಪನಿಗೂ ರೈತ ಉತ್ಪಾದಕ ಕಂಪನಿಗೂ ವ್ಯತ್ಯಾಸ ಇಲ್ಲ, ಎರಡು ಒಂದೇ. ಅವರ ದುಡಿಯುವಿಕೆ, ಅವರ ಆಲೋಚನೆಗಳು ಮತ್ತು ಅವರು ಮಾಡುವಂಥ ಕೆಲಸಗಳ ಮೇಲೆ ಅವಲಂಬನೆ ಆಗಿರ್ತಾರೆ. ಏನಂತಂದ್ರೆ ಈಗ ನಿರ್ದೇಶಕರ ಒಂದು ಸಂಖ್ಯೆ ಇರ್ತದೆ, ಸದಸ್ಯರ ಸಂಖ್ಯೆ ಇರ್ತದೆ. ಈಗ ಕಂಪನಿಗೆ ಮತ್ತೆ ಈ ಕೋಆಪರೇಟಿವ್ ಒಂದು ನಿಯಮಗಳ ಪ್ರಕಾರ ಬಂದರೆ ಇಲ್ಲಿ ಹೇಗೆ ಅದನ್ನು ವ್ಯತ್ಯಾಸವನ್ನು ಕಾಣಬಹುದು ಸರ್? ಕಂಪನಿಗಳ ನೋಂದಣಿಯಲ್ಲಿ 5 ನಿರ್ದೇಶಕರು ಇದ್ರೆ ಸಾಕು ಸರ್, 5 ಪ್ರಮೋಟರ್ಗಳು ಬೇಕು. ಹೌದು, ಅಂದ್ರೆ 5 ಉತ್ತೇಜಕರನ್ನು ಒಳಗೊಂಡು 5 ನಿರ್ದೇಶಕರನ್ನ ಆಯ್ಕೆ ಮಾಡಿ ಕಂಪನಿಯನ್ನು ಸ್ಥಾಪನೆ ಮಾಡಬಹುದು. ಇಲ್ಲಿ ಕಂಪನಿ ಸ್ಟಾರ್ಟ್ ಆಗ್ಬಿಡುತ್ತೆ, ಆಮೇಲೆ ನೀವು ಷೇರ್ ಕಲೆಕ್ಟ್ ಮಾಡುವಂಥದ್ದೊಂದು ಕೆಲಸ ಪ್ರಗತಿಯಲ್ಲಿ ಆಗ್ತೈತಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು, ಅದಕ್ಕೆ ಬೇಕಾದಂಥ GST ಲೈಸೆನ್ಸ್ ಓಪನ್ ಮಾಡ್ಕೊಳ್ಳೋಂಥದ್ದು, ಹಂತ ಹಂತವಾಗಿ ನಿಮಗೆ ಕಂಪನಿ ಆಕ್ಟಿವಿಟಿಗಳು ಸ್ಟಾರ್ಟ್ ಆಗ್ತವೆ ಕಂಪನಿ ಕಾಯ್ದೆಯಲ್ಲಿ. ಇಲ್ಲಿ ಸಂಘಗಳ ನೋಂದಣಿ ಅಡಿಯಲ್ಲಿ ಏನಾಗುತ್ತೆ, ಮೊದಲು ಷೇರು ಸದಸ್ಯರನ್ನು ಮಾಡಬೇಕು, ಹೆಸರನ್ನು ಗುರುತಿಸ್ ಮಾಡಿಸ್ಬೇಕು, ಆಮೇಲೆ ಇಲ್ಲಿ ಸಂಘಗಳ ನೋಂದಣಿಗೆ ಕೊಡಬೇಕು. ಅಂದ್ರೆ ಇದು ಒಂದು ಡಿಫ್ರೆಂಟ್ ಪ್ರೊಸೆಸ್, ಅದು ಒಂಥರ ಪ್ರೊಸೆಸ್, ಇದೊಂಥರ ಪ್ರೊಸೆಸ್. ಸದಸ್ಯರ ಸಂಖ್ಯೆ ಇಲ್ಲಿ ಕೋಆಪರೇಟಿವ್ ಅಡಿಯಲ್ಲಿ ಬಹಳ ಇರ್ತದೆ. ಹೌದು, ಅಂತಂದ್ರೆ ಈ ರೈತರನ್ನ ಒಗ್ಗೂಡಿಸೋದು, ಅವರ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಅವರ ಸದಸ್ಯತ್ವ ಶುಲ್ಕವನ್ನ ತಗೊಳ್ಳೋದು, ಇಲ್ಲಿ ಕಂಪನಿಯಲ್ಲಿ ಬಹಳಷ್ಟು ಸರಳ ವಿಧಾನ. ಹಾಂ ಸರ್, ಸರಳ ವಿಧಾನ ಸರ್. ಆದರೆ ಎಲ್ಲಿವರೆಗೂ ತನ್ನ ಕಂಪನಿಯಲ್ಲಿರುವ ಸದಸ್ಯರ ಸಂಪೂರ್ಣ ಮಾಹಿತಿಯನ್ನು ಹೊಂದಿರುವುದಿಲ್ಲವೋ ಅಲ್ಲಿವರೆಗೂ ಆ ಕಂಪನಿಯ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಸರ್, ಸಪೋಸ್ ನನಗೆ ಹೇಳಿದ್ರೆ ಇಷ್ಟೇ ಮಾಹಿತಿಯಿಂದ ಕಂಪ್ನಿ ನಡೆಸೋಕ್ಕಾಗಲ್ಲ. ರೈತರು ಬಂದರು, ನೋಂದಣಿ ಆದರು, ಅವ್ರು ನಮಗೆ ಪಹಣಿ ಕೊಟ್ಟರು, ಆ ಒಂದು ಬ್ಯಾಂಕ್ ಪಾಸ್ಬುಕ್ ಕೊಟ್ಟರು, ಫೋಟೋ ಕೊಟ್ಟರು, ನಮ್ಮಲ್ಲಿ ಸದಸ್ಯರಾದರು ಅಂದರೆ ಅವರಲ್ಲಿರೋ ಮಾಹಿತಿ ಇನ್ನೂ ಏನೇನು ನಾವು ಕಲೆಕ್ಟ್ ಮಾಡಬೇಕಂದ್ರೆ, ಅವರು ಲೈಫ್ ಸ್ಟಾಕ್ ಏನಾದ್ರು ಮಾಡ್ತಿದ್ದಾರೆ ಅಂದರೆ ಜಾನುವಾರುಗಳನ್ನು ಸಾಕಿದ್ದಾರೆ, ಕುರಿ ಸಾಕಿದ್ದಾರೆ, ಕೋಳಿ ಸಾಕಿದ್ದಾರೆ, ಆಮೇಲೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಏನಿದೆ, ಟ್ರ್ಯಾಕ್ಟರ್ ಇದೆಯಾ, ಬಂಡಿ ಇದೆಯಾ, ಎತ್ತುಗಳಿಂದ ಬಂಡಿ ಇದು ಮಾಡ್ತಿದ್ದಾರೆ, ಉಳುಮೆ ಮಾಡ್ತಿದ್ದಾರೆ, ಮಣ್ಣು ಯಾವುದು, ಕೆಂಪು ಮಣ್ಣಿದೆಯಾ, ಕರಿ ಮಣ್ಣಿದೆಯಾ, ಮರಳು ಮಿಶ್ರಿತ ಮಣ್ಣಿದೆಯಾ, ಏನು ಬೆಳೆಗಳನ್ನ ಬೆಳೀತಾರೆ, ವೆಜಿಟೇಬಲ್ಸ್ ಬೆಳೀತಾರ, ಏನು ಫ್ರೂಟ್ಸ್ ಬೆಳೀತಾರ, ದ್ವಿದಳ ಧಾನ್ಯಗಳನ್ನ ಬೆಳೀತಾರ, ಭತ್ತ ಬೆಳೀತಾರ, ಆಮೇಲೆ ಬೋರ್ ಮೇಲೆ ಡಿಪೆಂಡ್ ಆಗಿದಾರ, ಹಳ್ಳದ ಮೇಲೆ ಡಿಪೆಂಡ್ ಆಗಿದಾರ, ಅಥವಾ ಕೆರೆಗಳ ಮೇಲೆ ಡಿಪೆಂಡ್ ಆಗಿದಾರ, ಏನು ಕೆನಲ್ ವಾಟರ್ ಮೇಲೆ ಡಿಪೆಂಡ್ ಆಗಿದಾರ, ಒಣ ಬೇಸಾಯ ಇದೆ, ಆಮೇಲೆ ಅವರು ಫರ್ಟಿಲೈಸರ್ನ ಯಾವ ರೀತಿ, ಈ ರೀತಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದಾಗ ನನ್ನಲ್ಲಿ 1,000 ಸದಸ್ಯರ ಮಾಹಿತಿ ನನ್ನಲ್ಲಿದ್ದಾಗ ನಾನು ಒಂದು ಯಾವುದೇ ಒಂದು ಕಂಪನಿಗೆ ಬೇರೆ ನನ್ನ ಕಂಪನಿ ಮಟ್ಟದಲ್ಲಿ ಕೂತ್ಕೊಂಡು, ಓಕೆ ನಿಮಗೆ ಬೇಕು, ನಾನು ಒಂದು 500 ನಿಮಗೆ ನಾನು ಬೆಳ್ಳುಳ್ಳಿಯನ್ನು ಬೆಳೆದುಕೊಡ್ತೀನಿ ಅಂತ ಹೇಳ್ಬೋದು. ನನ್ನಲ್ಲಿ ಇಲ್ಲಿ ಬೆಳ್ಳುಳ್ಳಿ ಬೆಳೆಯೋರ ಮಾಹಿತಿ ನನ್ನ ಹತ್ರ ಇರಬೇಕು, ಭತ್ತ ಬೆಳೀತಾ ಇದೀವಿ ನಾವು ಅಂದರೆ ಭತ್ತ ಬೆಳೆಯೋರ ಮಾಹಿತಿ ಇರಬೇಕು, ಅಂದರೆ ಆ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು. ಹೌದು, ಆ ಮಾಹಿತಿಯನ್ನು ಸಂಗ್ರಹಣೆ, ಬೇಸ್ಲೈನ್ ಸರ್ವೆ ಮಾಡಿಕೊಂಡು ನಮ್ಮಲ್ಲಿ ಆ ರೀತಿ ದಾಖಲಾತಿಗಳನ್ನ ಇಟ್ಕೊಂಡು ನಾವು ಯಾವುದೇ ರೀತಿ CSR ಆಕ್ಟಿವಿಟಿಯ ಫಂಡ್ ಹೆಲ್ಪ್ ಮಾಡ್ತವೆ, ಅವುಗಳನ್ನು ಹೆಲ್ಪ್ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ಈ ಸದಸ್ಯತ್ವ ತಾವು ಹೇಳಿದಂಗೆ ನಾವು ಕಂಪನಿಯಲ್ಲೂ ಅಥವಾ ಈ ಸಹಕಾರಿ ಕಾನೂನುಗಳ ಅಡಿಯಲ್ಲಿ ಮಾಡ್ಕೊಂಡ್ಮೇಲೆ ಏನೇನು ಚಟುವಟಿಕೆಗಳನ್ನು ಈ ರೈತ ಉತ್ಪಾದಕ ಕಂಪನಿ ಮೂಲಕ ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ? ಮೊದಲಿಗೆ ಸರ್, ಕಂಪನಿ ಸ್ಟಾರ್ಟ್ ಆದಮೇಲೆ ನಮ್ಮ ರೈತರ ಒಂದು ಭರವಸೆ ಬರಬೇಕಂದ್ರೆ ಅವರಿಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನ ಕೊಡೋದಕ್ಕೆ ಬೀಜಗಳ ಲೈಸೆನ್ಸ್ ತೆಗೆಸ್ಕೋಬೇಕು, ಆಮೇಲೆ ಗೊಬ್ಬರ ರಸಗೊಬ್ಬರದ ಲೈಸೆನ್ಸ್ ತೆಗೆಸ್ಕೊಳ್ಬೇಕು, ಕೀಟನಾಶಕದ ಲೈಸೆನ್ಸ್ ತೆಗೆದುಕೊಳ್ಳಿ. ಈಗ ಪ್ರಮುಖವಾಗಿ ಅವು ಬೇಕು, ಸಾಮಾನ್ಯವಾಗಿ ಮೂಲಭೂತ, ಯಾಕಂದ್ರೆ ಜನರಿಗೆ ನಾವು ಇಮಿಡಿಯೇಟ್ ಕೊಡೋಕ್ಕಾಗೋದು ರೈತರಿಗೆ ಅಂತಂದ್ರೆ ಅವನು ಕೊಡುವುದರಿಂದ ಏನಾಗುತ್ತೆ, ರೈತರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಆ ಗುಣಮಟ್ಟದ ಏನು ಬೀಜಗಳಾಗಲಿ ರಸಗೊಬ್ಬರಗಳಾಗಲಿ ನಾವು ಬಲ್ಕಲ್ಲಿ ತರೋದ್ರಿಂದ, ಅಂದರೆ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ತರೋದ್ರಿಂದ ಕಡಿಮೆ ಪ್ರೈಸಲ್ಲಿ ನಮಗೆ FEO ಬರುತ್ತೆ, ಅದನ್ನು ನಾವು ರೈತರಿಗೆ ಕೊಡೋದ್ರಿಂದ ಮಾರುಕಟ್ಟೆ ದರಕ್ಕಿಂತ 20-30 ಕಡಿಮೆ ದರದಲ್ಲಿ ಕೊಡೋದ್ರಿಂದ ಅಲ್ಲಿ ರೈತರಿಗೆ ಉಳಿತಾಯನೂ ಆಗುತ್ತೆ, ಸಮಯಕ್ಕೆ ಸರಿಯಾಗಿ ನಾವು ಗೊಬ್ಬರವನ್ನು ಕೊಡಬಹುದು. ನೇರವಾಗಿ ನಾವು ಕಂಪನಿ ಜೊತೆ ವ್ಯವಹಾರ ಮಾಡ್ಬೋದು, ನಾವು ನೇರವಾಗಿ ನಮಗೆ ಬೇಕಾದಂಥ ನಮ್ಮಲ್ಲಿ ರಸಗೊಬ್ಬರ ದೊಡ್ಡ ದೊಡ್ಡ ಕಂಪನಿಗಳಿಂದ ನೇರವಾಗಿ ನಾವು ನಮ್ಮ ಕಂಪನಿಗೆ ತರಿಸಿ ನಮ್ಮ ರೈತರ ಬಾಗಿಲಿಗೆ ಮುಟ್ಟಿಸಬಹುದು. ನಾವು ಚಿಲ್ಲರೆ ಒಂದು ಖರೀದಿಯನ್ನು ತಪ್ಪಿಸಲಿಕ್ಕೆ ಅಥವಾ ನಾವು ಈ ಖಾಸಗಿ ಶಾರ್ಟ್ ಫಾಲ್ ಮಾಡ್ತಾರೆ ಏನಂದ್ರೆ ಸರ್, ಕೆಲವು ಜನ ಏನ್ ಮಾಡ್ತಾರೆ, ಸ್ಟಾಕ್ ಇಟ್ಕೊಂಡು ಕಡಿಮೆ ಮಾಡೋ ಒಂದು ಬೆಲೆ ಏರಿಕೆಯನ್ನು ಮಾಡುವಂತ ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ನಾವು ತಪ್ಪಿಸಬಹುದು. ಹೌದು, ಅದ್ರೊಟ್ಟಿಗೆ ಸರ್ ಇನ್ನು ಕೃಷಿ ಯಂತ್ರೋಪಕರಣಗಳನ್ನು ಕೃಷಿ ಇಲಾಖೆಯಿಂದ ನಾವೇನು ಮಾಡ್ಬೋದು, ಸಬ್ಸಿಡಿ ದರದಲ್ಲಿ ಎಫ್ ಪಿಒಗಳಿಗೆ ಪಡೆದು ಅವುಗಳನ್ನ ಕಡಿಮೆ ದರದಲ್ಲಿ ಬಾಡಿಗೆ ರೂಪದಲ್ಲಿ ಕೊಡ್ಬೋದು. ಈ ನೋಡಿ ಮಾಡ್ಬೋದು ಸರ್. ಈಗ ಕೃಷಿ ಯಂತ್ರಧಾರಗಳನ್ನು ಟ್ಯಾಕ್ಟರ್ ಕೊಟ್ಟಿರ್ತಾರೆ, ಟ್ಯಾಕ್ಟರ್ನ ಹೊರಗಡೆ 500 ರೂಪಾಯಿಗೆ ಒನ್ ಅವರ್ಗೆ ರೆಂಟ್ ಇದೆ ಅಂತಂದ್ರೆ ಪ್ರತಿ ಗಂಟೆಗೆ 500 ರೂಪಾಯಿ ತಗೊಂತಾ ಇದ್ದಾರೆ ಅಂತಂದ್ರೆ ನಾವೇನು ಮಾಡ್ಬೋದು, ಅದನ್ನು 300 ರೂಪಾಯಿಗೆ ಕೊಡ್ಬೋದು. ಡೀಸೆಲ್ ಖರ್ಚು ಮತ್ತೆ ಒಂದಿಷ್ಟು ಎಫ್ ಪಿಒಗೆ 50-100 ರೂಪಾಯಿ ಆದಾಯವನ್ನು ಇಟ್ಕೊಂಡು ನಾವು ನಮ್ಮ ರೈತ ಸದಸ್ಯರಿಗೆ ಕೊಡೋದ್ರಿಂದ ಅವ್ರಿಗೆ ಅಲ್ಲಿ ಒಂದು 200-300 ರೂಪಾಯಿ ಉಳಿತಾಯ ಆಯಿತು ಅಂತಂದ್ರೆ ಅದು ಕೂಡ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಸಮಯದಲ್ಲಿ ಹೆಲ್ಪ್ ಮಾಡ್ಬೋದು, ಮಾರ್ಕೆಟಿಂಗ್ ಸಮಯದಲ್ಲೂ ಹೆಲ್ಪ್ ಮಾಡ್ಬೋದು. ಆಮೇಲೆ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆಗೆ ನಾವು ಟೈಅಪ್ ಮಾಡ್ಕೊಳ್ಳೋದ್ರಿಂದ ಅವರ ಭತ್ತವನ್ನಾಗಲಿ ಅಥವಾ ಬೇರೆ ಧಾನ್ಯಗಳು ಏನಾದರೂ ಬೆಳೆದ್ರೊಳಗನ್ನು ಮಾರ್ಕೆಟ್ ಕೂಡ ಮಾಡ್ಬೋದು. ಜೊತೆಗೆ ತಾವು ಹೇಳಿದ್ರಿ ಪ್ರಾರಂಭದಲ್ಲಿ ಈ 350 ರೈತರಿಂದ ಹಿಡ್ಕೊಂಡು ಕನಿಷ್ಠ ಗರಿಷ್ಠ ಎಷ್ಟು ರೈತರು ಅಲ್ಲಿ ಒಳಗೊಳ್ಳಲಿಕ್ಕೆ ಅವಕಾಶ ಇದೆ ಸರ್? 10,000 ಜನ ರೈತರನ್ನಾದ್ರೂ ಮಾಡ್ಕೋಬಹುದು. ಆದ್ರೆ ಗರಿಷ್ಠ ಮಿತಿಯಲ್ಲಿ ನಾವು ಇಷ್ಟೇ ಅಂತ ಏನಿಲ್ಲ ಸರ್. ಅಲ್ಲಿ ಏನಂದ್ರೆ ಕಂಪನಿಯ ನೋಂದಣಿ ಅಡಿಯಲ್ಲಿ ಏನಾಗುತ್ತೆ, ಅಥರೈಸ್ಡ್ ಕ್ಯಾಪಿಟಲ್ ಮತ್ತೆ ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂತ ಇರುತ್ತೆ. ನನ್ನ ಕಂಪನಿಯ ಅಥರೈಸ್ಡ್ ಕ್ಯಾಪಿಟಲ್ 15 ಲಕ್ಷ ಅಂದ್ರೆ ನಾನು ಒಬ್ಬರಿಗೆ 1,000 ರೂಪಾಯಿ ಷೇರಿನಂತೆ 1,500 ಜನರನ್ನು ಮಾತ್ರ ನಾನು ಸದಸ್ಯರನ್ನಾಗಿ ಹೊಂದಬಹುದಂತ ಆಗುತ್ತೆ. ನೀವು ಅಥರೈಸ್ಡ್ ಕ್ಯಾಪಿಟಲ್ನ 30 ಲಕ್ಷ ಮಾಡ್ಕೊಂಡ್ರೆ ಅಂದ್ರೆ ನೀವು 3,000 ಜನರನ್ನು ರೈತರ ಸದಸ್ಯರನ್ನಾಗಿ ಮಾಡ್ಕೊಬಹುದು. ನೀವು 100 ರೂಪಾಯಿ ಫೀಸನ್ನು ಮಾಡ್ಬೋದು ಸರ್. ಒಬ್ಬ ಸದಸ್ಯರಾಗೋದಕ್ಕೆ ಸದಸ್ಯತ್ವ ಫೀ 100 ರೂಪಾಯಿ ಅಂದ್ರೆ ಒಂದು 10 ಲಕ್ಷದ ನೀವು ಏನಾದ್ರು ಮಾಡಿದ್ರೆ ಅಂದ್ರೆ 10,000 ಜನರಿಗೆ ಆಯ್ತು ಮಾಡ್ಕೋಬಹುದು. ಈ ರೀತಿ ಸರ್ ಅದು. ಈಗ ತಾವು ಹೇಳಿದಂಗೆ ಕಂಪನಿಯಲ್ಲಿ 5 ಜನ ಡೈರೆಕ್ಟರ್ಗಳು ಹಾಗೆ 5 ಜನ ಪ್ರಮೋಟರ್ಗಳು ಅಂತ ಹೇಳಿದ್ರಿ. ಅದೇ ರೀತಿ ನಾವು ರೈತ ಉತ್ಪಾದಕ ಕಂಪನಿ ನಾವು ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಅಡಿಯಲ್ಲಿ ನಾವು ಅದನ್ನ ನಾವು ನೋಂದಣಿ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಇಲ್ಲಿ ಸದಸ್ಯರು? 13 ಜನ ಬೇಕಾಗುತ್ತೆ ಸರ್. ಇನ್ನೊಂದು ಕಂಪನಿಯ ಕಾಯ್ದೆಯಲ್ಲಿ ಮತ್ತು ಸಂಘಗಳ ಅಡಿಯಲ್ಲಿ ಇರುವುದಕ್ಕೆ ಎರಡು ವ್ಯತ್ಯಾಸ ಏನಂತಂದ್ರೆ, ಈ ಕಂಪನಿ ಕಾಯ್ದೆಯಲ್ಲಿ ಯಾವುದೇ ಕ್ಯಾಸ್ಟ್ ರಿಸರ್ವೇಷನ್ ಇರಂಗಿಲ್ಲ. ಹೌದು. ನಮ್ಮಲ್ಲಿ ಏನಂದ್ರೆ ಆಸಕ್ತಿ ರೈತರು ಅಲ್ಲಿ ತಗೊಂಡು ನಾವು ಮಾಡಿಬಿಡ್ಬೋದು, ನೋಂದಣಿ ಮಾಡ್ಬೋದು. ಇಲ್ಲಿ ಕಂಪಲ್ಸರಿ ಏನಿರುತ್ತೆ, ಒಂದಿಷ್ಟು ರಿಸರ್ವೇಷನ್ಸ್ SC ST ಜನರಲ್, ಆಮೇಲೆ OBC ಈ ತರದ್ದು ಕ್ಯಾಟಗರಿಗಳಿಗೆ ರಿಸರ್ವೇಷನ್ ಇರುತ್ತೆ, ವುಮೆನ್ ಅಂತ ಇರುತ್ತೆ. ಸೊ ಇವೆಲ್ಲವನ್ನ ಅಲ್ಲಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ 13 ಜನ ಇರಲೇಬೇಕಾದ ಅನಿವಾರ್ಯತೆ ಇದೆ. ಅದರಲ್ಲಿ ಮಹಿಳಾ ಒಂದು ಮೀಸಲಾತಿ ಆಗಿರಬಹುದು, ಜಾತಿವಾರು ವಿಂಗಡಣೆ ಎಲ್ಲ ಮಾಡಬೇಕಾಗುತ್ತೆ. ಆದ್ರೆ ಕಂಪನಿ ಕಾಯ್ದೆಯಲ್ಲಿ ಹಾಗೇನಿಲ್ಲ. ಹೌದು. ನಮ್ಮಲ್ಲಿ ಒಬ್ಬ ವುಮೆನ್ BOD ಇದ್ರೆ ಒಳ್ಳೇದು. 33% ವುಮೆನ್ ರಿಸರ್ವೇಷನ್ ಇರಬೇಕು ಅನ್ನೋದಕ್ಕೋಸ್ಕರ 10 ಜನ ವುಮೆನ್ ಡೈರೆಕ್ಟರ್ಸ್ ಇದ್ರೆ ಅಂದ್ರೆ 3 ಜನ ಅಥವಾ 4 ಜನ ವುಮೆನ್ ಡೈರೆಕ್ಟರ್ಸ್ ಇದ್ರೆ ಒಳ್ಳೆಯದು. ಅವರು ಆಸಕ್ತಿದಾಯಕರಾಗಿದ್ದು ರೈತ ಹಿನ್ನೆಲೆಯಲ್ಲಿ ಇದ್ರು ಅಂತಂದ್ರೆ ಅವ್ರು ನಿರ್ದೇಶಕರಾಗಿದ್ದಲ್ಲಿ ಒಳ್ಳೆಯದು. ಜೊತೆಗೆ ಈಗ ಶರ್ಮಾ ಅವರು ತಾವು ಹೇಳಿದ ಹಾಗೆ ಈಗ ಕಂಪನಿ ಆರಂಭ ಆಯ್ತು, ಒಂದು ರೈತರ ಶುಲ್ಕವನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ವಿ, ನೋಂದಣಿನೂ ಕೂಡ ಆಯಿತು. ಈಗ ಸಂಘ ಮುನ್ನಡೆಸಬೇಕಾಗ್ತದೆ, ಅದಕ್ಕೆ ಒಂದು ಕಚೇರಿಯನ್ನು, ಅದಕ್ಕೆ ಆಡಳಿತವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಒಬ್ಬ ಸಿಬ್ಬಂದಿಯವರನ್ನು ನಾವು ನೇಮಕ ಮಾಡಿಕೊಳ್ಬೇಕಾಗ್ತದೆ, ಇದು ಹೇಗೆ ಸರ್? ಮೊದಲಿಗೆ ಏನೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಮತ್ತು ನಬಾರ್ಡ್ನಿಂದ ಆಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸರ್ಕಾರೇತ ಸಂಸ್ಥೆಗಳಿಂದನು ಅಥವಾ CSR ಆಕ್ಟಿವಿಟಿಯಿಂದನೂ ಕೆಲವು ಪ್ರಮೋಟ್ ಮಾಡಿದ್ದಾರೆ ಎಫ್ ಪಿಒಗಳನ್ನ. ಅಲ್ಲಿ ಏನಂದ್ರೆ ಎಫ್ ಪಿಒ ಮೇಂಟೆನೆನ್ಸ್ ಮಾಡೋದು, CEO ಸ್ಯಾಲ್ರಿ ಕೊಡೋದು, ಮತ್ತೆ ಆಫೀಸ್ಗೆ ಟ್ರೈನಿಂಗ್, BOD ತರಬೇತಿಯನ್ನು ಕೊಡೋದು, ಈ ರೀತಿ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಆಗುವ 3 ವರ್ಷದ ಅವಧಿಗಾಗುವ ಖರ್ಚು ವೆಚ್ಚಗಳನ್ನ ಸಂಸ್ಥೆಗಳು ಭರಿಸ್ತಿದ್ವು. ಈಗ ಏನಂದ್ರೆ ಕೆಲವನ್ನ ಬಂದ್ ಅಂದ್ರೆ ಕ್ಲೋಸ್ ಮಾಡಿದ್ದಾರೆ ಅವನ ಸರ್ವಿಸಸ್. ನಮ್ಮದು ನೋಂದಣಿ ಆಗಿರೋದು ನಬಾರ್ಡಿಂದ ನಮಗೆ ಸಹಾಯ ರೂಪದಲ್ಲಿ ಅಂದ್ರೆ CEO ಟ್ರೈನಿಂಗ್, CEO ಸ್ಯಾಲ್ರಿ, ಮತ್ತೆ ಆಫೀಸ್ ಮೇಂಟೆನೆನ್ಸ್ ಮಾಡುವುದಕ್ಕೆ, ಆಮೇಲೆ ಯಾವ ರೀತಿ ಫೈಲ್ಗಳನ್ನ ಇಡಬೇಕು, ಯಾವ ರೀತಿ ಶೇರ್ಗಳನ್ನ ಕಲಿ, ಅದ್ರ ಬಗ್ಗೆ ತರಬೇತಿ, ಈ ರೀತಿ ತರಬೇತಿಗಳ ವೆಚ್ಚವನ್ನೆಲ್ಲವನ್ನು 3 ವರ್ಷದ ಅವಧಿಗೆ ಅಂದ್ರೆ ಸಸ್ಟೇನ್ ಆಗಲಿ, ತನ್ನ ಕಾಲ ಮೇಲೆ ತಾನು FPO ನಿಂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಕೊಡ್ತಾ ಇತ್ತು. ಈಗ ನಾವು ಸ್ವಂತ ಏನಾದರೂ ಆಸಕ್ತಿಯಿಂದ ನಾವೇ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಆದಾಯದ ಮೂಲವನ್ನು ಹುಡುಕುವ ನಿಟ್ಟಿನಲ್ಲಿ ಮಾಡಬೇಕು. ಹೌದು. ಅದು ಮೇನ್ ಬೇಕಾಗಿರುವಂತಹ ಒಂದು ವಿಷಯ. ಕಂಪನಿ ಅಡಿಯಲ್ಲಿ ನೋಂದಣಿ ಮಾಡಿದ್ವಿ ಅಂದ್ರೆ ಪ್ರತಿ ವರ್ಷ ನಮಗೆ ನೋಂದಣಿಗೆ ಒಂದಿಷ್ಟು ಶುಲ್ಕವನ್ನು ಎತ್ತಿಡಬೇಕು, ಅಂದ್ರೆ ಅದನ್ನು ರಿನ್ಯೂವಲ್ ಮಾಡೋದಾಗ್ಲಿ ಅದು ಸಂಬಂಧಪಟ್ಟಂತೆ ಅವುಗಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಪ್ರತಿ ವರ್ಷ ಅವನ್ನ ಮಾಡಲೇಬೇಕು, ಅದಕ್ಕಾಗಿಯೇ ತಗುಲುವ ವೆಚ್ಚಗಳನ್ನ ನಾವು ದುಡಿಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಈಗ ಸದ್ಯನ ಪರಿಸ್ಥಿತಿಯಲ್ಲಿ FPOಗಳು ಯಾಕೆ ಕುಂಠಿತವಾಗಿ ನಡೀತಿದ್ದಾವೆ ಅಂತಂದ್ರೆ ಮಾಹಿತಿಯ ಕೊರತೆಯಿಂದ. ಯಾವ ಟೈಮ್ಗೆ ಏನು ಕಂಪ್ಲೈನ್ಸಸ್ ಮಾಡಬೇಕು, ಯಾವ ಟೈಮ್ಗೆ ಏನು ಫೈಲಿಂಗ್ ಅನ್ನು ಮಾಡಬೇಕು, ಯಾವ ದಾಖಲಾತಿಗಳನ್ನ ಇಟ್ಕೋಬೇಕು, ಯಾವ ಸರ್ಕಾರದಿಂದ ಯಾವುದು ಅನುದಾನ ನಮಗೆ ಸಿಗ್ತತಿ, ಎಲ್ಲಿ ನಾವು ಕಡಿಮೆ ದರದಲ್ಲಿ ಒಳ್ಳೆ ಗುಣಮಟ್ಟದ ಇನ್ಪುಟ್ಗಳನ್ನ ಖರೀದಿ ಮಾಡಬಹುದು, ಎಲ್ಲಿ ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ಒಳ್ಳೆಯ ಮಾರ್ಕೆಟ್ ಅನ್ನು ಕೊಡಬಹುದು, ರಾಯಚೂರು ಮಾರ್ಕೆಟ್ಗಿಂತ ಎಲ್ಲಿ ಮಾರ್ಕೆಟ್ ರೇಟ್ ಜಾಸ್ತಿ ಇದೆ, ಅದನ್ನೆಲ್ಲ ಮಾಹಿತಿ ಸಂಗ್ರಹಣೆ ಮಾಡೋದಕ್ಕಾಗಿ ಇಲ್ಲಿ ಮ್ಯಾನ್ ಪವರ್ನ ಅವಶ್ಯಕತೆಯೂ ಇದೆ ಮತ್ತೆ ಮನೆಯ ಅವಶ್ಯಕತೆಯೂ ಇದೆ. ಅದನ್ನ ಮಾಡುವ ನಿಟ್ಟಿನಲ್ಲಿ ನಾವೇನಂದ್ರೆ ಪ್ರಾಥಮಿಕ ಹಂತದಲ್ಲಿ ಇನ್ಪುಟ್ಗಳನ್ನ ಕೊಡೋದ್ರ ಮೂಲಕ ಒಂದು ಆದಾಯದ ಮೂಲವನ್ನು ಹುಡ್ಕೊಳ್ಬೇಕು ಅಂತ ಹೇಳಿ. ಈಗ ನಬಾರ್ಡ್ ಆಯಿತು, ತೋಟಗಾರಿಕೆ ಇಲಾಖೆ ಆಯಿತು, ಕೃಷಿ ಇಲಾಖೆ ಆಯಿತು, ಬೇರೆ ಬೇರೆ ಇಲಾಖೆಗಳು ತಮ್ಮದೇ ಆದಂತಹ ಒಂದು FPOಗಳನ್ನು ರಚನೆ ಮಾಡಲಿಕ್ಕೆ ಆದ್ಯತೆ ಕೊಡುತ್ತದೆ, ಅವುಗಳಿಂದ ಆದಾಯ ಹೇಗೆ? ಸರ್, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಂದ ಅಥವಾ ಸರ್ಕಾರೇತರ ಸಂಸ್ಥೆಗಳಿಂದ ಪ್ರಮೋಟ್ ಆಗಿರೋ ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ಪ್ರೊಸೆಸಿಂಗ್ ಯೂನಿಟ್ಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ಈಗ ನೋಡಿ, ಸೆಲ್ಕಾ ಫೌಂಡೇಶನ್ ನಮಗೆ ಪ್ರೊಸೆಸಿಂಗ್ ಯೂನಿಟ್ಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕೃಷಿ ಯಂತ್ರೋಪಕರಣಗಳನ್ನ ಸಬ್ಸಿಡಿ ದರದಲ್ಲಿ ಕೊಡುತ್ತೆ. 50% ಸಬ್ಸಿಡಿ, 80% ಸಬ್ಸಿಡಿ, 30% ಸಬ್ಸಿಡಿ ಕೆಟಗರಿ ಅಂದರೆ ಆ ಮಷಿನರಿಗೆ ಸಂಬಂಧಪಟ್ಟಂತೆ ಕೊಟ್ಟು ಅವನ್ನ ನಿಮ್ಮ ರೈತ ಉತ್ಪಾದಕ ಕಂಪನಿಲಿರೋ ರೈತರಿಗೆ ಕಡಿಮೆ ಬಾಡಿಗೆ ದರದಲ್ಲಿ ದುಡಿಸ್ರಿ. ಆ ದುಡಿದಿರೋ ಆದಾಯದಲ್ಲಿ ನೀವು ತಗೊಂಡಿರೋ ಸಾಲವನ್ನು ಮುಟ್ಟಿಸ್ರಿ, ಮತ್ತೆ ನಿಮ್ಗೆ ಆದಾಯವನ್ನು ಮಾಡಿಕೊಡ್ರಿ, ರೈತನಿಗೂ ಸರ್ವಿಸ್ ಕೊಡ್ರಿ. ಈ ಮೂರು ನಿಟ್ಟಿನಲ್ಲಿ ಸರ್ಕಾರ ಇಷ್ಟು ಯೋಜನೆಗಳನ್ನ ರೂಪಿಸಿದಾಗ ಅವನ್ನ ತಗೊಳೋದಕ್ಕೆ ಬೇಕಾದಂತ ಎಲಿಜಿಬಿಲಿಟಿ ಎಫ್ ಯು ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಕನಿಷ್ಠ 500 ಜನ ಸದಸ್ಯರನ್ನು ಹೊಂದಿರಬೇಕು. ಇನ್ಪುಟ್ ಸರ್ವಿಸ್ಗಳನ್ನ ಕೊಡ್ತಾ ಇರಬೇಕು. ಜಿ ಎಸ್ ಟಿಯನ್ನು ಸರಿಯಾಗಿ ಕಟ್ತಾ ಇರಬೇಕು. ಕಂಪನಿಯ ಪ್ರತಿ ತಿಂಗಳು ಅದನ್ನು ನಿರಂತರವಾಗಿ ಮೀಟಿಂಗನ್ನು ಮಾಡ್ತಿರಬೇಕು. ಷೇರುದಾರರಿಗೆ ಷೇರ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿರಬೇಕು. ಅಂದರೆ ಒಂದು ಕಂಪನಿ ಆಕ್ಟಿವ್ ಆಗಿ ಮಾಡುವಂಥ ಎಲ್ಲ ಕೆಲಸಗಳನ್ನ ಮಾಡುವುದರ ಜೊತೆಗೆ ಸರ್ಕಾರದ ಯೋಜನೆಗಳು ಬಂದಾಗ ಅದಕ್ಕೆ ಸ್ಪಂದಿಸುವ ಕೆಲಸವನ್ನು ಅಲ್ಲಿರುವ ಆಡಳಿತ ಮಂಡಳಿ ಮತ್ತು ಸಿಇಒರ ಜವಾಬ್ದಾರಿ ಆಗಿರ್ತದೆ. ಅವುಗಳನ್ನು ತಗೊಂಬಂದು ಸರ್ವಿಸ್ ಕೊಡುವಂಥದ್ದೇ ಕೆಲಸ ಏನಾಗಿರ್ತದೆ ಈ ಆಡಳಿತ ಮಂಡಳಿ. ಅದು ಹೌದು, ಎಲ್ಲಿ ಆದಾಯದ ಮೂಲ ಇದೆ, ಇನ್ಕಮ್ ಜನರೇಷನ್ ಎಲ್ಲಿ ಮಾಡ್ಕೋಬಿಡ್ಬೇಕು ಸರ್, ನಮ್ಮಲ್ಲಿರೋ ನ್ಯೂನತೆಗಳೇನು ಅವೆಲ್ಲನ್ನ ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ಕೊಳ್ಳಿಕ್ಕೆ ಯೋಜನೆಗಳನ್ನು ಪೂರ್ವಭಾವಿಯಾಗಿ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಮಾಡುವ ಸಲುವಾಗಿನೇ ನಬಾರ್ಡ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಈ ರೀತಿ ಸಂಸ್ಥೆಗಳು ಏನು ಮಾಡಿದ್ದಾವೆ, ಎಫ್ ಯುಗಳು ನಡೆಯೋದಕ್ಕೆ ಬೇಕಾದಂಥ ರಿಜಿಸ್ಟ್ರೇಷನ್ ಖರ್ಚು, ಸಿಇಒ ಸ್ಯಾಲ್ರಿ, ಆಫೀಸ್ ಮೇಂಟೆನೆನ್ಸ್ಗೆ ರಿಲೇಟೆಡ್ಡು, ಕಂಪ್ಲೈನ್ಸಸ್ ರಿಲೇಟೆಡ್ಡು, ಇವೆಲ್ಲವನ್ನೂ ಕೂಡ 3 ವರ್ಷದ ಅವಧಿಗೆ ಮಾಡಿಕೊಡ್ತಾ ಇದ್ದಾರೆ ಸರ್. ಏನೇಳಕ್ಕೆ ಇಷ್ಟಪಡ್ತೀರಿ ಉಮಾಕಾಂತ್ ಶರ್ಮಾ ಅವರು, ಈಗ ಹೊಸದಾಗಿ ಕಂಪನಿಯನ್ನು ಅಥವಾ ರೈತ ಉತ್ಪಾದಕ ಕಂಪನಿಯನ್ನು ಆರಂಭ ಮಾಡುವಂಥವರಿಗೆ ಏನು ಪೂರ್ವಾಲೋಚನೆ, ಏನು ಮುನ್ನೆಚ್ಚರಿಕೆ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಆರಂಭ ಮಾಡಿದರೆ ಸೂಕ್ತ ಅನ್ನೋದು ತಮ್ಮ ವಿಚಾರ? ಸರ್, ನಾನು ಹೇಳೋದಿಷ್ಟೇ, ರೈತ ಉತ್ಪಾದಕ ಕಂಪನಿಯಲ್ಲಿ ರೈತರ ಸದಸ್ಯರಾಗುವುದು ಒಂದು ಪಾರ್ಟ್, ಆದರೆ ಇಲ್ಲಿ ಮುಖ್ಯವಾಗಿರುವುದು ನಿರ್ದೇಶಕರು ಮತ್ತು ಸಿಇಒ. ನೀವು ಆಯ್ಕೆ ಮಾಡುವಂತಹ ನಿರ್ದೇಶಕರು ಸಮಾನ ಮನಸ್ಕರರಾಗಿರಲಿ, ಅಗ್ರಿಕಲ್ಚರ್ ಅಂದರೆ ಕೃಷಿ ಚಟುವಟಿಕೆಗಳಲ್ಲಿ ಅನುಭವ ಹೊಂದಿರುವಂಥ ವ್ಯಕ್ತಿಗಳಾಗಿರಲಿ, ಅದರೊಟ್ಟಿಗೆ ಅವರು ಹೊರಗಡೆ ಮಾರ್ಕೆಟಿನ ವ್ಯವಹಾರಗಳು ಕೂಡ ಅವರಿಗೆ ಗೊತ್ತಿರಬೇಕು. ಅಂದರೆ ಸಿನ್ನೂರಲ್ಲಿ ಏನು ರೇಟ್ ಇದೆ, ರಾಯಚೂರಲ್ಲಿ ಏನು ರೇಟ್ ಇದೆ, ಇವತ್ತು ಈ ಮಾರ್ಕೆಟ್ನಲ್ಲಿ ರೇಟ್ ಆಗಿಲ್ಲ ಅಂದರೆ ನಾನು ಇದನ್ನು ಬೇರೆ ಎಲ್ಲಿ ಮಾರ್ಬೋದು. ಓಕೆ, ನಮ್ಮ ಕಂಪನಿಯ ಮೂಲಕ ಏನಾದರೂ ಒಂದು ಸಂಸ್ಕರಣ ಘಟಕವನ್ನು ಹಾಕಿದ್ವಿ ಅಂತಂದರೆ ಅದಕ್ಕೆ ಬೇಕಾಗುವಂತಹ ರಾ ಮೆಟೀರಿಯಲ್ಗಳನ್ನ ಎಲ್ಲಿಂದ ತರ್ಬೋದು, ಕಚ್ಚಾ ವಸ್ತುಗಳು ಎಲ್ಲಿ ಸಿಗ್ತವೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಮಾಹಿತಿ ಇರಬೇಕು. ಒಬ್ಬರಿಗೆ ಅಕೌಂಟ್ಸ್ ಬಗ್ಗೆ ನಾಲೆಜ್ ಇದ್ದರೆ, ಒಬ್ಬರಿಗೆ ಮಾರ್ಕೆಟಿಂಗ್ ನಾಲೆಜ್ ಇರಬೇಕು, ಒಬ್ಬರಿಗೆ ರೈತರನ್ನ ಸಂಭಾಳಿಸಿ ಯಾವ ರೀತಿ ಷೇರ್ ಕಲೆಕ್ಟ್ ಮಾಡಬೇಕು, ಯಾವ ರೀತಿ ರೈತರನ್ನ ಕೂಡಿಸ್ಬೇಕು ಅದ್ರ ವಿಚಾರವಾಗಿ ಒಬ್ಬರಿಗೆ ಇರಬೇಕು. ಒಬ್ಬರಿಗೆ ಆಡಳಿತಾತ್ಮಕ ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡಬೇಕು, ಯಾವ ರೀತಿ ಅಕೌಂಟ್ಸ್ಗಳನ್ನ ನೋಡ್ಕೋಬೇಕು, ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಗಳನ್ನ ತಗೊಂಡು ಎಲ್ಲರೂ ಸಮಾನ ಮನಸ್ಕರಾಗಿ ನಡೆದಾಗ ಮಾತ್ರ ಆಗುತ್ತೆ. ಇಲ್ಲಿ ಈಗ ನಾವು ಅವ್ರನ್ನ ಸೇರ್ಕೊಟ್ಬಿಟ್ಟಿದ್ದೀವಿ, ನಮ್ಮ ಜವಾಬ್ದಾರಿ ಮುಗೀತು ಅನ್ನೋದಂಥದ್ದು ಬಹಳಷ್ಟು ಜನರ ತಲೆಯಲ್ಲಿ ಇರುವಂತಹ ಒಂದು ಅಂಶ. ಎಲ್ಲಿವರೆಗೂ ನಾವು ರೈತರೊಂದಿಗೆ ಸಂಪರ್ಕ ಹೊಂದಿರುವುದಿಲ್ಲವೋ ಅಲ್ಲಿವರೆಗೂ ನಮಗೆ ಈ ಎಫ್ ಯು ಅನ್ನು ನಡೆಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ರೈತರಿಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸುವುದೇ ಎಫ್ ಯು ಅದು ಕೆಲಸ. ಎಫ್ ಯು ಏನು, ಬೆಳೆದಿರುವ ಬೆಳೆಗೆ ಒಂದಿಷ್ಟು ಒಳ್ಳೆಯ ದರವನ್ನು ಕೊಡಿಸೋದು ಅಥವಾ ಅದನ್ನು ಮಾರ್ಕೆಟ್ ಮಾಡಿಸುವಂಥ ಜವಾಬ್ದಾರಿ, ಹಣಕಾಸಿನ ಜವಾಬ್ದಾರಿಗಳನ್ನು ತೊಗೊಳೋದು. ಈಗ ಯಾವುದೋ ಒಂದು ಕಂಪನಿಗೆ ನಾವು ಮಾರಾಟ ಮಾಡ್ತೀವಿ ರೈತರಿಂದ, ರೈತರನ್ನು ಕ್ರೂಢೀಕರಿಸೋದು, 10 ಜನ ರೈತರನ್ನು ಕ್ರೂಢೀಕರಿಸಿ ಒಂದು 500 ಬ್ಯಾಗ್ ಭತ್ತವನ್ನು ಸಂಗ್ರಹಿಸಿ ಅದನ್ನು ಒಂದು ಕಂಪನಿಗೆ ಮಾರಾಟ ಮಾಡೋದ್ರಿಂದ ಅಲ್ಲಿರುವ 10 ಜನ ರೈತರಿಗೆ ಬೆನಿಫಿಟ್ ಆಗುತ್ತೆ. ಆದರೆ ಒಬ್ಬನೇ ರೈತ ಆಗಿದ್ದಂದ್ರೆ ಅವನೇ ಸ್ವತಃ ಖರ್ಚಿನಲ್ಲಿ ಹೋಗಬೇಕು, ಮಾರ್ಕೆಟ್ APMC ಆಗಲಿ ಅಲ್ಲಿ ಆಗಲಿ ತೊಗೊಂಡೋಗಿ ವರ್ತಕರ ಮುಂದೆ ಅವರು ಹೇಳಿರುವ ಬೆಲೆಗೆ ಅದನ್ನು ಮಾರಾಟ ಮಾಡಬೇಕು. ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನ ಅವಾಯ್ಡ್ ಮಾಡುವ ಜವಾಬ್ದಾರಿಯನ್ನು ಒಂದು ಎಫ್ ಯು ತೊಗೊಳ್ಬೇಕು. ಉದಾಹರಣೆಗೆ ನಮ್ಮ ಸಿಂಧನೂರಿನಲ್ಲಿ ಸಾಕಷ್ಟು ರೈತ ಉತ್ಪಾದಕ ಕಂಪನಿಗಳು ಈಗ ಒಂದು ಪ್ರಾರಂಭಿಕ ಹಂತದಲ್ಲಿ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಆ ಉದ್ದೇಶವನ್ನು ಇಟ್ಕೊಂಡಂತಹ ಒಂದು ಎಫ್ ಪಿಗಳು ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡುವಂತದ್ದು ಉದಾಹರಣೆಗಳು ನಮ್ಮಲ್ಲಿ ಬಹಳ ಇದಾವೆ ಸರ್. ಈಗ 2019-22 ಕೇವಲ 38 FPOಗಳು ಏನೋ ಇದ್ದುವಂತ ಕೇಳಿದ್ದೆ ಸರ್ ನಾನು, ಒಂದು ಮಾಹಿತಿ ಪ್ರಕಾರ ನಮ್ಮ ರಾಯಚೂರು ಜಿಲ್ಲೆ ರಾಯಚೂರು. ಈಗ 150 ರೈತ ಉತ್ಪಾದಕ ಕಂಪನಿ ರಾಯಚೂರಿನಲ್ಲಿ ಸ್ಥಾಪನೆ ಆಗಿದ್ದಾವೆ. ಅದರಲ್ಲಿ ಬೆರಳೆಣಿಕೆಯಲ್ಲಿ ಅಷ್ಟೇ ಇರೋ ಎಫ್ ಯುಗಳ ಹೆಸರು ಮತ್ತೆ ಅವ್ರು ಮಾಡೋ ಆಕ್ಟಿವಿಟಿಗಳು ಗೊತ್ತಾಗ್ತದೆ. ಕೊರತೆ ಏನು ಅಂತಂದ್ರೆ ಯಾವ ರೀತಿ ಈ ಸಂಸ್ಥೆಗಳನ್ನು ನಿಭಾಯಿಸಿಕೊಂಡು ಹೋಗಬೇಕು, ಮುಂದಾಲೋಚನೆ ಇರಬೇಕು ಇರಬೇಕು ಇಲ್ಲ ಅದರದ ಅನುಭವ ಪಡೆದಂತ ವ್ಯಕ್ತಿಗಳನ್ನ ಅದರಲ್ಲಿ ತಗೋಬೇಕು, ಅಥವಾ ಅದಕ್ಕಾಗಿನೇ ತಮ್ಮಲ್ಲಿ ಒಬ್ಬರು ಡೆಡಿಕೇಟೆಡ್ ಆಗಿ ಅಂದ್ರೆ ಒಬ್ಬರು ಆ ವಿಷಯ ಸಂಗ್ರಹಣೆ ಮಾಡೋ ಸಲುವಾಗಿ ಕನಿಷ್ಠ 3-4 ತಿಂಗಳು ಅದರಿಂದ ಓಡಾಡಬೇಕು. ಎಫ್ ಯು ಅದ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ, ಎಫ್ ಯು ಹೆಂಗ್ ನಡೆಯುತ್ತೆ, ನಾವು ಈ ರೀತಿ ಏನು ತಪ್ಪುಗಳನ್ನ ಮಾಡಬಹುದು, ಮಾಹಿತಿಯನ್ನು ಎಲ್ಲರೂ ಕೊಡ್ತಾರೆ. ಆದರೆ ತೆಗೆದುಕೊಳ್ಳುವುದಕ್ಕೆ ಮಾಹಿತಿಯಲ್ಲಿ ಒಬ್ಬರು ಸಿದ್ಧರಾಗಿ ಕನಿಷ್ಠ 3 ತಿಂಗಳ ಅವಧಿಗೆ ಅದನ್ನೊಂದು ಪ್ರಾಕ್ಟೀಸ್ ಅಂತ ಅಂದ್ಕೊಂಡೆ ಅದನ್ನು ಸ್ಥಾಪನೆ ಮಾಡಿದಲ್ಲಿ ಅವ್ರಿಗೆ ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ. ಇಲ್ಲ ಸಲಹೆಗಾರನಾದರೂ ತಗೊಂಡು ಅವರು ಯಾವ ರೀತಿ ಎಫ್ ಯು ಫಾರ್ಮೇಷನ್ ಮಾಡಬೇಕು ಆ ರೀತಿ ಸಲಹೆ ತೆಗೆದುಕೊಳ್ಳೋದಕ್ಕಾದ್ರೂ ಅವರು ಮುಂದೂಡಬೇಕು. ಯಾಕಂತಂದ್ರೆ ಈಗ ಸಾಕಷ್ಟು ತಾವು ಹೇಳಿದ ಪ್ರಕಾರ 13-150 ಎಫ್ ಪಿಗಳು ಇದರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಎಫ್ ಪಿಗಳು ಯಶಸ್ಸನ್ನ ಲಾಭಾಂಶದ ದೃಷ್ಟಿಯಿಂದ ಒಳ್ಳೆಯ ಲಾಭವನ್ನು ಗಳಿಸಿದರೆ ಅಂತ ಒಂದು ವಿಚಾರವನ್ನು ಹೇಳಿದ್ರಿ. ಯಾವುದೇ ಒಂದು ರೈತ ಉತ್ಪಾದಕ ಕಂಪನಿ ಆರಂಭ ಮಾಡೋದಕ್ಕಿಂತ ಮುಂಚೆ ಅದರ ಒಂದು ಸಂಪನ್ಮೂಲಗಳ ಲಭ್ಯತೆ ಆಗಿರ್ಬೋದು, ಸಮಾನ ಮನಸ್ಕರ ರೈತರ ಒಂದು ಸದಸ್ಯರ ಸಂಖ್ಯೆ ಆಗಿರ್ಬೋದು, ನಿರ್ದೇಶಕರು, ಹಾಗೆಯೇ ನಾವು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಗಳು, ಪೂರ್ವಾಲೋಚನೆಗಳು ಕೂಡ ನಮಗೆ ಯಶಸ್ಸಿನ ಹಾದಿ ಕಡೆ, ನಮ್ಮ ಉದ್ದೇಶವನ್ನು ಮೂಲಭೂತವಾಗಿ ನಮ್ಮ ಸರ್ಕಾರಗಳು ಏನು ಆಶಯವನ್ನು ಇಟ್ಕೊಂಡಿದ್ದಾವೆ ಅದು ನೆರವೇರಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಗೆ ಉಮಾಕಾಂತ್ ಶರ್ಮಾ ಅವರು, ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಎಫ್ ಪಿ ಒಗಳು ರೈತ ಬಾಂಧವರಿಗೆ ಹೇಗೆ ವರದಾನವಾಗಿ ಪರಿಣಮಿಸಿವೆ? ನಾನು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಮತ್ತು ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕಂಪನಿಯವ್ರಿಗೂ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮಲ್ಲಿ ಫಸ್ಟು ನೀವು ನಿಮ್ಮ ಕಂಪನಿಯ ಸದಸ್ಯರುಗಳನ್ನು ಆಯ್ಕೆ ಮಾಡುವಾಗ ಸಮಾನ ಮನಸ್ಕರನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಸಹಕಾರಿಯಾಗುವಂತೆ, ನೀವು ಅವರಿಗೆ ಸಹಕಾರಿಯಾಗುವಂಥ ಮನೋಭಾವನೆಯನ್ನು ಹೊಂದಿರೋರನ್ನು ಆಯ್ಕೆ ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿರಿ. ನಮಗೆ ಬೇಕಾಗಿದೆ ರೈತರು ಅಂತೇಳಿ ರೈತರನ್ನೆಲ್ಲರನ್ನೂ ಸದಸ್ಯರನ್ನು ಮಾಡ್ಕೊಳೋದ್ರಿಂದ ನಿಮ್ಮ ಕೆಲಸಗಳಾಗಲ್ಲ. ನೀವು ಮಾದರಿ ಆಗಬೇಕಲ್ಲಿ. ಓಕೆ, ನಾನು ಈ ಕಂಪನಿಗೆ ಸದಸ್ಯನಾಗಬೇಕಂತ ನಮ್ಮ ರೈತರು ಬರಬೇಕು ನಮ್ಮ ಹತ್ರ. ನಾವು ರೈತರನ್ನ ಹುಡ್ಕೊಂಡು ಹೋಗೋದ್ರಿಂದ ನಮ್ಮ ಮೌಲ್ಯಗಳು, ನಮ್ಮ ಕಂಪನಿಯ ಉದ್ದೇಶಗಳು ಮತ್ತು ನಾವು ಮಾಡುವ ಕೆಲಸಗಳು ಜನರಿಗೆ ತಲುಪಬೇಕು. ಕೇವಲ ಆಯ್ದ ರೈತರಿಂದ ಮಾಡಿಕೊಂಡು ನೀವು ಅನಿಯಮಿತವಾಗಿ ಸದಸ್ಯರನ್ನ ಮಾಡ್ಕೋಬಹುದು. ಅಂದರೆ ನಿಮ್ಮ ಸಂಸ್ಥೆಯನ್ನು ಹುಟ್ಟು ಹಾಕುವಾಗ ನೀವು ಸಮಾನ ಮನಸ್ಕರರಿಂದ ಏನು ಕಂಪನಿಯನ್ನು ಶುರು ಮಾಡ್ತೀರಿ, ಅದು ನಿಮ್ಮ ಇರುವಂಥ ಸಂಪನ್ಮೂಲಗಳು ಏನಿದ್ದಾವೆ, ಏನೇನು ಜವಾಬ್ದಾರಿಗಳಿದ್ದಾವೆ ಅವನ್ನೆಲ್ಲ ತಿಳಿದುಕೊಂಡು ನೀವು ಕಂಪನಿಯನ್ನು ಸ್ಥಾಪನೆ ಮಾಡಿರಿ. ಆಗಲೇ ನೀವು ಸ್ಥಾಪನೆಯನ್ನು ಮಾಡಿದಿರಿ ಅಂತಂದರೆ ಬೇರೆ ಎಫ್ ಎ ಓಗಳನ್ನು ವಿಸಿಟ್ ಮಾಡಿ ಅಲ್ಲಿ ನಡೆಯುವಂಥ ಕಾರ್ಯಚಟುವಟಿಕೆಗಳ ಬಗ್ಗೆ ಗಮನಿಸಿ, ಆಮೇಲೆ ಯಾವ ರೀತಿ ಅವರು ಟ್ರ್ಯಾಕ್ ಮಾಡಿದ್ದಾರೆ, ಯಾವ ರೀತಿ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡಿದ್ದಾರೆ, ಯಾವ ರೀತಿ ಬೇರೆ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡ್ಕೊತಾ ಇದ್ದಾರೆ, ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಒಂದು ಎಜುಕೇಷನಲ್ ಟೂರ್ ಅಂತಂದೇಳಿ, ಶೈಕ್ಷಣಿಕ ಪ್ರವಾಸ ಅಂತ ಏನು ನಮಗೆ ಸಣ್ಣ ಮಕ್ಕಳಿಂದ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆ ರೀತಿಯೂ ಈಗ ನಾವು ಎಜುಕೇಟೆಡ್ ಆಗಿ ಈಗ ಒಂದು ರೈತ ಕಂಪನಿಯನ್ನು ನಡೆಸ್ತಿದ್ದೀವಿ ಅಂತಂದೇಳಿ ಅಂದಾಗ, ಜವಾಬ್ದಾರಿಯುತ ಒಂದು ಸಮಾಜದಲ್ಲಿದ್ದೀವಿ ಅಂದಾಗ, ಆ ರೀತಿ ಶೈಕ್ಷಣಿಕ ಟೂರ್ಗಳನ್ನ ಮಾಡಿಕೊಂಡು ನೀವು ತಿಳುವಳಿಕೆ ಪಡ್ಕೊಂಡು ಆ ರೀತಿ ನಡೆಸ್ಕೊಳ್ಳೋದಕ್ಕೆ ನೋಡಿ. ನಾನು ಹೇಳೋದಿಷ್ಟೇ, ಎಲ್ಲಿವರೆಗೂ ನಿಮಗೆ ಆಸಕ್ತಿ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ಆ ಕೆಲಸವನ್ನ ಬೇರೆಯವರಿಗೆ ಮಾಡೋದಕ್ಕೆ ಅವಕಾಶಗಳನ್ನು ಬಿಟ್ಟುಕೊಡಿ. ನಾನು ನಿರ್ದೇಶಕನಿದ್ದೇನೆ, ನಾನು ಮಾಡ್ಕೊಂಡು ಹೋಗ್ತೀನಿ, ನಾನು ಮಾಡಿಲ್ಲ ಅಂದ್ರೆ ಆ ಭಾವನೆಗಳನ್ನು ತೆಗೆದುಹಾಕಿ ಕಂಪನಿಯನ್ನು ನಡೆಯುವ ನಿಟ್ಟಿನಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿರಿ. ಎಲ್ಲ ರೈತ ಉತ್ಪಾದಕ ಕಂಪನಿಗಳು ಸಮಾನವಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ, ಆದರೆ ನಾವು ಪ್ರಯತ್ನ ಮಾಡಬೇಕಷ್ಟೇ. ಮಾಡಬೇಕು. ಒಳ್ಳೆಯದು ಉಮಾಕಾಂತ್ ಶರ್ಮಾ ಅವರೇ, ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಆಗಿರ್ಬೋದು, ರೈತ ಬಾಂಧವರಿಗೆ ಈ ಒಂದು ರೈತ ಉತ್ಪಾದಕ ಕಂಪನಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ರೈತ ಉತ್ಪಾದಕ ಕಂಪನಿಗಳಿಂದ ರೈತ ಬಾಂಧವರು ತಮ್ಮದಾದಂಥ ಒಂದು ಕಂಪನಿಯನ್ನು ರಚನೆ ಮಾಡಿಕೊಂಡು ಸಾಕಷ್ಟು ಪ್ರಗತಿಯನ್ನು ಕಾಣುವಂಥದ್ದು, ತಾವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸವನ್ನು ಕೂಡ ರೈತ ಬಾಂಧವರು ಈ ಒಂದು ವ್ಯವಸ್ಥೆಯಡಿಯಲ್ಲಿ ಮಾಡಿಕೊಂಡಿದ್ದಾರೆ. ತಾವುಗಳು ಕೂಡ ಧಾನ್ಯ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರಾಗಿದ್ದೀರಿ, ಹಾಗೆಯೇ ಈ ಒಂದು ರೈತ ಉತ್ಪಾದಕ ಕಂಪನಿಯನ್ನು ಆರಂಭ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಕೂಡ ತಾವು ನೀಡ್ತಾ ಇದ್ದೀರಿ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಥವಾ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದರೆ ನಮ್ಮ ಕೇಳುಗರಿಗೆ ಅಥವಾ ನಮ್ಮ ರೈತ ಬಾಂಧವರಿಗೆ ನಿಮ್ಮ ದೂರವಾಣಿ ಸಂಖ್ಯೆ? ನನ್ನ ದೂರವಾಣಿ ಸಂಖ್ಯೆ ಸರ್ 9986462999. ಇನ್ನೊಮ್ಮೆ ಹೇಳಿ. 9986462999. ಇವರು ಶ್ರೀಯುತ ಉಮಾಕಾಂತ್ ಶರ್ಮಾ ಅವರು. ಮುಖ್ಯವಾಗಿ ರೈತ ಉತ್ಪಾದಕ ಕಂಪನಿಯನ್ನು ರಚನೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಕೂಡ ಇವರು ಮಾಡ್ತಾರೆ, ಜೊತೆಗೆ ತಮ್ಮದಾದಂಥ ಒಂದು ಧಾನ್ಯ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರು ಕೂಡ ಹೌದು, ಸಿಂಧನೂರಿನವರು. ಹೆಚ್ಚಿನ ಮಾಹಿತಿ ನಮ್ಮ ರೈತ ಉತ್ಪಾದಕ ಕಂಪನಿಯ ಒಂದು ರಚನೆಯಾಗಿರ್ಬೋದು, ಕೆಲವೊಂದು ಎದುರಾಗುವಂಥ ಒಂದು ಸಮಸ್ಯೆಗಳಾಗಿರ್ಬೋದು, ಮುಂದೆ ಏನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಎಂಬಂಥ ಒಂದು ಸಾಕಷ್ಟು ವಿಚಾರಗಳನ್ನು ಇವರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನ್ನೊಂದಿಗೆ ಈ ವಿಚಾರದ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಶರ್ಮಾ ಅವರೇ ತಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ರೈತ ಉತ್ಪಾದಕ ಕಂಪನಿಯ ರಚನೆ ಮತ್ತು ಕಾರ್ಯವಿಧಾನ ಕುರಿತು ಸಲಹೆಗಾರರು ಹಾಗೂ ನಿರ್ದೇಶಕರಾದ ಉಮಾಕಾಂತ್ ಶರ್ಮಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅಂಬರೀಶ್ ಹಾಶಿಯಾಳ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರು, ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 27.8-29.8 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 19.4-20.7 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 59-75% ಮತ್ತು ಕನಿಷ್ಠ ಆರ್ದ್ರತೆ 30-48% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6.8-8.7 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು